ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬತ್ತಾಯನಟ್ಟಿ ಗ್ರಾಮದ ರೈತ ಮಹಿಳೆಯಾದಂತಹ ಶ್ರೀಮತಿ ಸುಮಾ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರ ಒಂದು ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ, ಈ ನಿಟ್ಟಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸುಮಾ ಅವರೇ. ನಮಸ್ಕಾರ ಹೇಳಿ. ಸುಮಾ ಅವರೇ, ಈ ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಈಗ ಒಂದು 20 ವರ್ಷದ ಲಸಿ ಮಾಡ್ತಾ ಇದ್ದೀವಿ ಸರ್. ನಾವು ನಿಮ್ಮದು ಕೃಷಿ ಜಮೀನು ಅಂದ್ರೆ ಎಷ್ಟು ಎಕರೆ ಇದೆ? ಒಂದು 10 ಗುಂಟೆ ಇರ್ಬೋದೇನು ಸರ್ ಅಷ್ಟೇ. ಬೆದ್ಲು ಮಾತ್ರ 2 ಎಕರೆ ಇದೆ ಸರ್ ನಮ್ದು. ಈಗ ನೀರಾವರಿ 10 ಗುಂಟೆ ಇದೆ? 10 ಗುಂಟೆ ಇದೆ ಸರ್ ನಮ್ದು. ಅದರಲ್ಲಿ ಮತ್ತೆ ಸೊಪ್ಪು ತರಕಾರಿ ಅಷ್ಟು ಹಾಕೊಂಡು ಮಾರ್ಕೆಟ್ ನಾನೇ ಬರ್ತೀನಿ ಸರ್. ಈಗ 10 ಗುಂಟೆಗೆ ನೀರಾವರಿ ಮಾಡ್ಬೇಕಂತ ಯಾಕೆ ಅನಿಸ್ತು? ನಮ್ದು ಬಂದಿರೋದೇ ಅಷ್ಟು ಸರ್ ನಮ್ಗೆ. ಅಂದ್ರೆ ಅಣ್ಣ ತಮ್ಮಂದಿರೆಲ್ಲ ಬೇರೆ ಆಗ್ಮೇಲೆ ನಿಮ್ಗೆ 10 ಗುಂಟೆ ನೀರಾವರಿ ಬಂದಿದೆ? ನೀರಾವರಿ ಬಂದಿದೆ ಸರ್, ನಮ್ದು ಬಂದಿರೋದೇ ಅಷ್ಟೇ. ಈಗ ಸೊಪ್ಪು ತರಕಾರಿಗಳು ಅಂತಂದ್ರೆ ಯಾವ್ಯಾವ ಸೊಪ್ಪು ಬೆಳಿತೀರಾ ನೀವು? ಇದು ಕಿರ್ಕ್ಸಾಲೆ, ಸಬ್ಬಕ್ಷಿ, ಪಲ್ಕ, ಮೆಂತೆ. ಈಗ ಸೊಪ್ಪು ಅಂತಂದ್ರೆ ವರ್ಷದ ಎಲ್ಲಾ ಕಾಲದಲ್ಲಿ ಬೆಳಿತೀರ? ಹ್ಞೂ, ಎಲ್ಲ ಕಾಲದಲ್ಲೇ ಬೆಳಿತೀವಿ ಸರ್. ಸ್ವಲ್ಪ ಹಾಕೊಂಡೇ ಬೆಳಿತೀವಿ ಸರ್. ಮತ್ತೆ ಸ್ವಲ್ಪ ಐತಲ್ಲ ಸರ್ ಜಮೀನು, ಅದಿಷ್ಟು ಎಲ್ಲ ಹಾಕೊಂಡು ಭಾನುವಾರ ದಿವಸ ಸಂತೆಗೆ ಮಾರ್ಕೊಂಡ್ ಬರ್ತೀನಿ ಸರ್. ಈಗ ಸೊಪ್ಪು ನಾವು ಬೆಳಿಬೇಕಂತಂದ್ರೆ ಈಗ 10 ಗುಂಟೆಯಲ್ಲಿ ಯಾವ ರೀತಿ ಅದನ್ನ ಎಷ್ಟೆಷ್ಟು ಗುಂಟೆ ಒಂದೊಂದ್ ತರ ಸೊಪ್ಪು ಹಾಕಿ ಹೇಳ್ತೀರಾ? ಒಂದು 10 ಮಡಿಯಷ್ಟು ಸಬ್ಬಕ್ಷಿ ಹಾಕಂತೀವಿ ಸರ್. ಒಂದು 10 ಪಲ್ಕ ಹಾಕಂತೀವಿ ಸರ್. ಅದ್ರಲ್ಲಿ ಕೊತ್ತಂಬರಿನ ಹಾಕ್ತಿವಿ ಸರ್. ಅದ್ರಲ್ಲಿ ಒಂದು 1/2 ಕೆಜಿ ಅಷ್ಟು ಕೊತ್ತಂಬರಿ ಎಲ್ಲ ಹಾಕಂತೀವಿ ಸರ್ ಹಂಗೆ. ಈಗ ಸೊಪ್ಪಿನ ಬೀಜಗಳು ಅಂದ್ರೆ ಬಿತ್ತನೆ ಬೀಜಗಳು ಅಂತಂದ್ರೆ ನೀವ್ ಎಲ್ಲಿಂದ ತಂದು ಹಾಕ್ತೀರಾ? ಚಳ್ಳಕೆರೆಯಲ್ಲಿ ತಂದು ಹಾಕ್ತೀವಿ ಸರ್. ಈಗೆಲ್ಲ ಸೊಪ್ಪು ಉತ್ಕೃಷ್ಟವಾಗಿ ಬರ್ಬೇಕಂತಂದ್ರೆ ಯಾವ ರೀತಿ ಮಡಿ ಮಾಡಿಕೊಳ್ತೀರಾ? ಯಾವ ರೀತಿ ಆದಂತಹ ಅಲ್ಲಿ ಗೊಬ್ಬರಗಳು ಕೊಟ್ಟು ಬೆಳಿತೀರಾ? ಸಣ್ಣ ಸಣ್ಣ ಮಡಿಗಳು ಕಟ್ಕೊಂಡು ಎಲ್ಲ ಗೊಬ್ಬರ ಹಾಕಿ ಸಗಣಿ ಗೊಬ್ಬರ ಒಂದ್ ಸ್ವಲ್ಪ ಹಾಕಿ ಇದು ಮತ್ತೆ ವೀರ್ಯ ಹಾಕಿ ಸ್ವಲ್ಪ ಎತ್ತರ ಬರಾಕಿ ಇದೆಲ್ಲ ಮಾಡ್ತೀವಿ ಸರ್. ಈಗ ಹೆಚ್ಚಾಗಿ ನೀವು ಕೊಟ್ಟಿಗೆ ಗೊಬ್ಬರದಿಂದಲೇ ಬೆಳಿಬೋದಲ್ಲ, ರಾಸಾಯನಿಕ ಗೊಬ್ಬರ? ಅದನ್ನ ಕೊಟ್ಟಿಗೆ ಗೊಬ್ಬರದಿಂದ ಹಾಕಿದ್ರೆ ಒಂದ್ ಸ್ವಲ್ಪ ಉತ್ತಾರಿ ಬರಲ್ಲ ಸರ್. ಒಂದ್ ಸ್ವಲ್ಪ ಗೌರ್ಮೆಂಟ್ ಇದು ಗೊಬ್ಬರ ಹಾಕಿದ್ರೆ ಉತ್ತಾರಿ ಬರ್ತದಂತ ಎತ್ತರ ಬೇಗ ಆಗುತ್ತಂತ ಹಾಕ್ತೀವಿ ಸರ್. ಅಂದ್ರೆ ಸೊಪ್ಪು ಬೇಗ ಉತ್ತರಿಸ್ತೇವೆ, ಬೆಳೆಯಲ್ಲ ಬೆಳೆಯಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಯೂರಿಯಾ ಗೊಬ್ಬರ ಹಾಕ್ತೀವಿ ಸರ್. ಈಗ ಎಲ್ಲ ಒಂದ್ ಕಡೆ ಸೊಪ್ಪು ಉತ್ಕೃಷ್ಟವಾಗಿ ಬೆಳೆಯೋದನ್ನ ಗುಣಮಟ್ಟ ಚೆನ್ನಾಗಿರುತ್ತಲ್ಲ ಕೊಟ್ಟಿಗೆ ಗೊಬ್ಬರದಿಂದ ಬೆಳೆದ್ರೆ? ಹ್ಮ್, ಇರ್ತದ ಸರ್, ಬೇಗ ಬರಲ್ಲ ಸರ್. ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಪಲಕ ಸೊಪ್ಪಾಗಿರ್ಬೋದು, ಮೆಂತ್ಯ ಸೊಪ್ಪಾಗಿರ್ಬೋದು, ಇವೆಲ್ಲ ಬೀಜ ಚೆಲ್ಲಿ ಮೇಲೆ ಎಷ್ಟಿರ ಕಟಾವಿ ಬರುತ್ತೆ? ಕಿರ್ಕ್ಸಾಲೆ 15 ದಿನಕ್ಕೆ ಬಂದ್ಬಿಡುತ್ತೆ ಸರ್. ಪಲಕ 20 ದಿನಕ್ಕೆ ಬರುತ್ತೆ. ಕೊತ್ತಂಬರಿ ಅದೆಲ್ಲ 1/2 ತಿಂಗಳು ಆಗುತ್ತೆ ಸರ್ ಬರಕ್ಕೆ. ಇದು ಮೆಂತೆ ಪಲಕ ಕಿರ್ಕ್ಸಾಲೆ ಮಾತ್ರ 20 ದಿನದೊಳಗೆ ಬರುತ್ತೆ ಸರ್. ಈಗ ಸೊಪ್ಪಿನ ಬೆಳೆಗಳಿಗೆ ಸಾಮಾನ್ಯವಾಗಿ ನೀರು ಜಾಸ್ತಿ ಬೇಕಾಗುತ್ತಾ, ಏನೊಂದು ಮಿತಿಯಾದ ನೀರು ಕೊಟ್ಟರೆ ಸಾಕು ಅಂತ ಹೇಳ್ತೀರಾ? ಹಂಗೇನಿಲ್ಲ ಸರ್, 4 ದಿನಕ್ಕೊಂದ್ಸರಿ ಕಟ್ಟಿದ್ರು ನಡೀತದೆ ಸರ್. ಈಗ ಬೇಸಿಗೆಯಲ್ಲಿ ಆದ್ರೆ ಜಾಸ್ತಿ ನೀರು ಕಟ್ಟಿ ದಿವಸನೂ ಕಟ್ಟಿದ್ರು ಸಾಕಾಗಲ್ಲ ಸರ್. ನೀರು ನೀರು ಕಡಿಮೆ ಸರ್, ನಮ್ದು ಒಂದ್ ಸ್ವಲ್ಪ ಭಾಗ ಇದೆ ಸರ್. ನೀರು 4 ದಿವಸಕ್ಕೊಂದ್ಸರಿ ಆಗುತ್ತೆ, ಮತ್ತೆ ಅದ್ರಲ್ಲೇ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ಮಳೆಗಾಲದಲ್ಲಿ ಆದ್ರೆ ನೀರೇ ನಿಮ್ಗೆ ಜಾಸ್ತಿ ಬೇಕಾಗಲ್ಲ, ಮಳೆ ಬಂತ ಅಂತಂದ್ರೆ ಅದೇ ಸೊಪ್ಪು ಬೆಳೆಯುತ್ತೆ? ಹಾ, ಬೆಳೆಯುತ್ತೆ ಸರ್. ಆದ್ರೂ ಕೂಡ ನೀರು ಕಟ್ಟಿದ್ರೆ ಬೇಗ ಬರುತ್ತೆ ಸರ್. ಈಗ ಮಳೆಗಾಲದಲ್ಲಿ ಸಾಕಷ್ಟು ಈಗ ಸೊಪ್ಪಿನ ಬೆಳೆಗೆ ಹುಳುಗಳು ಬರ್ತವೆ, ಅವಾಗೆಲ್ಲ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ? ಸ್ವಲ್ಪ ಪೋರೇಟ್ ಹಾಕ್ತೀವಿ ಸರ್, ಅದಕ್ಕೆ ಚೆನ್ನಾಗಿ ಬರುತ್ತೆ ಬೆಳೆ ಸರ್. ಆ ತರ ಪುಡಿ ಹಾಕ್ತಿರಲ್ಲ, ಈಗ ಸೊಪ್ಪು ಕಟಾವು ಮಾಡಿದಾಗ ಮತ್ತೆ ಈಗ ಮಾರಾಟ ಮಾಡ್ಬೇಕಂತಂದ್ರೆ ಎಲ್ಲ ಸೊಪ್ಪು ತೊಳೆದು ಮಾರಾಟ ಮಾಡ್ತೀರಾ? ಹ್ಞೂ ಸರ್, ಸೊಪ್ಪೆಲ್ಲ ತೊಳೆದು ಮಾಡ್ತೀವಿ ಸರ್. ಆದ್ರೆ 24 ಗಂಟೆ ಇರುತ್ತೆ ಸರ್ ಆ ಪವರ್ ಅದ, ಮತ್ತೆ ಹಂಗೆ ಮತ್ತೆ ತಿರ್ಗಾ ಹುಳುಗಳು ಬರ್ತಿರ್ತಾವೆ ಸರ್, ಹಂಗೆ ಇದಾಗ್ತದೆ ಸರ್. ಈಗ ವರ್ಷದ ಯಾವ ಕಾಲದಲ್ಲಿ ಹೆಚ್ಚಾಗಿ ನಿಮಗೆ ಈ ಸೊಪ್ಪಿನ ಬೆಳೆಗಳಿಗೆ ರೋಗದ ಬಾಧೆ, ಕೀಟದ ಬಾಧೆ ಬರುತ್ತೆ ಅಂತ ಹೇಳಿ? ಈ ಕಾಲದಲ್ಲೇ ಸರ್, ಬೇಸಿಗೆ ಕಾಲದಲ್ಲೂ ಜಾಸ್ತಿ ಬರ್ತದೆ ಸರ್. ಜಾಸ್ತಿ ಉತ್ತಾರಿನ ಬರಲ್ಲ ಸರ್, ಬೀಜ ಎಲ್ಲ ಇದು ಆಗ್ತವೆ, ಬಿಸಿಲಿಗೆ ಏನು ಬರಲ್ಲ ಸರ್ ಜಾಸ್ತಿ ಬೆಳೆ. ಒಂದ್ ತಿಂಗಳಾಗ್ಬೋದು ಸರ್, 20 ದಿನ ಬರೋದು ಒಂದ್ ತಿಂಗಳಾಗುತ್ತೆ ಸರ್ ಬೇಸಿಗೆಯಲ್ಲಿ. ಬೇಸಿಗೆಯಲ್ಲಿ ಹ್ಮ್ ಸರ್. ಈಗ ಬೇಸಿಗೆಯಲ್ಲಿ ಸಾಕಷ್ಟು ಸೊಪ್ಪೆಲ್ಲ ನೋಡ್ರಿ, ಮೆಂತ್ಯ ಸೊಪ್ಪೆಲ್ಲ ಒಂಥರ ಎಲೆಲ್ಲ ಕೆಂಪಗಾಗಿರ್ತವೆ, ಈಗ ಪಲಕ ಸೊಪ್ಪೆಲ್ಲ ಬರೇ ಹುಳ ತಿಂದರದ ರೀತಿಯಾಗಿರುತ್ತವೆ. ಅಂದ್ರೆ ಈ ತರ ಆದ್ರೆ ನಿಮಗೆ ಸಾಕಷ್ಟು ಬೇಡಿಕೆ ಇರಲ್ಲ? ಇಲ್ಲ ಸರ್, ಇವಾಗ ಕಡಿಮೆ ಪಲಕ ಅದೆಲ್ಲ ಮೆಂತ್ಯ ಎಲ್ಲ 2 ರೂಪಾಯಿಗೆ 2 ಕಟ್ ಆಗಿತ್ತು ಸರ್. ಅದು ಕಪ್ಪು ಮಚ್ಚೆ ಬಂದಿರ್ತತಲ್ಲ, ಅದನ್ನ ತರಣದೇ ಇಲ್ಲ ಸರ್. ಅದಕ್ಕೋಸ್ಕರ ನಾವು ಈ ಸರಿ ಮತ್ತೆ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದು ಸರ್ ಇವಾಗ್ಲೂ. ಈಗ ಸೊಪ್ಪು ಕಟಾವು ಬಂದಾಗ ಈಗ ಕಟಾವು ಮಾಡಿದ್ರಾ, ಎಲ್ಲ ಮನೆಯವರೇ ಮಾಡ್ತೀರಾ? ನಾವೇ ಮಾಡ್ತೀವಿ ಸರ್, ನಮ್ಗೆ ಮಕ್ಕಳು 5 ಸರ್, ನಾವೇ ಮಾಡ್ತೀವಿ. ಈಗ ಸೊಪ್ಪೆಲ್ಲ ಕಟಾವು ಮಾಡಿದ್ಮೇಲೆ ಅಂದ್ರೆ ಎಲ್ಲ ಸೊಪ್ಪನ್ನು ಬಡ್ಡೆ ಸಮೇತ ಕೇಳ್ತೀರಾ ನೀವು? ಈಗ ಕೊತ್ತಂಬರಿನ ಇವತ್ತೆಲ್ಲ ಬಡ್ಡೆಗೆ ಕಿತ್ತು ಮಾರಾಟ ಮಾಡ್ತೀವಿ? ಕೊತ್ತಂಬರಿನೆಲ್ಲ ಬಡ್ಡೆ ಹಾಕಿ ಮಾಡ್ತೀವಿ, ಪಲಕ ಬಡ್ಡೆ ಮಾಡ್ತೀವಿ ಸರ್, ಎಲ್ಲಾನು ಬಡ್ಡೆ ಸೊಪ್ಪನ್ನ ಕೇಳ್ತೀವಿ ಸರ್ ನಾವು. ಸೊಪ್ಪು ಕಟಾವು ಮಾಡಿ ಈಗೆಲ್ಲ ಅದನ್ನ ತೊಳೆದು ಮತ್ತೆ ಸೂಡ್ ಕಟ್ತೀರಿ? ಇಲ್ಲ ಸರ್, ಫಸ್ಟ್ ಗೆ ಕಟ್ಬಿಟ್ಟು ಆಮೇಲೆ ತೊಳೆದು ಎಲ್ಲ ನೀರ ಇದ್ ಮಾಡಿ ಎಲ್ಲ ಒಂದು ಕಡೆ ಇರ್ತೀವಿ ಸರ್, ಬೆಳಿಗ್ಗೆ ತಗೊಂಡೋಗಿ ಮಾರ್ತೀವಿ ಸರ್. ಸೂಡ್ ಅಂತಂದ್ರೆ ಒಂದು ಮೀಡಿಯಂ ಕಟ್ತೀರಿ, ಒಂದು ದೊಡ್ಡ ಸೂಡ್ ಕಟ್ತೀರಿ? ಒಂದು ಮೀಡಿಯಂ ಸರ್, ನಮ್ಮ ಕೈಗೆ ಇಷ್ಟು ಎಷ್ಟು ಅಂದ್ರೆ ಅಷ್ಟು ಕಟ್ತೀವಿ ಸರ್. ಅಂದ್ರೆ ನಿಮ್ಮ ಸೀಡ್ ಚಿಕ್ಕದಿತ್ತಂದ್ರೆ ಅಲ್ಲಿ ಒಂದು ರೀತಿ ರೇಟು ಅಂದ್ರೆ ಸ್ವಲ್ಪ ಹಂಗೇನಿಲ್ಲ ಸರ್, ಕಟ್ ಅಂದ್ರೆ ಕಟ್ ಸರ್. ಅಲ್ಲಿ ದೊಡ್ಡದು ಸಣ್ಣದು ಏನನ್ನಲ್ಲ, ದೊಡ್ಡದು ಕಟ್ಟಿದ್ರೆ ಅಂದ್ರೆ ಬೇಗ ಹೋಗುತ್ತೆ ಅಂತ ನಾವೇನ ಮಾರ್ತೀವಲ್ಲ ಸರ್, ಅದಕ್ಕೆ ಯಾರಿಗೂ ಕೊಡಲ್ಲ, ಒಪ್ಪಂದ ಹಾಕಲ್ಲ, ನಾವೇ ಮಾರ್ತೀವಲ್ಲ ಅದಕ್ಕೆ ದೊಡ್ಡ ಕಟ್ಟೆನೆ ಕಟ್ಕೊಂಡು ಹೋಗ್ತೀವಿ ಸರ್ ನಾವು. ಈಗೆಲ್ಲ ಸೊಪ್ಪು ಕಟ್ಟದಂತಂದ್ರೆ ಏನ್ ರಬ್ಬರ್ ಹಾಕಿ ಕಟ್ತೀರಾ ಏನ ಅದಕ್ಕೆ ಉರಿ ಹಾಕಿ ಕಟ್ತೀರ? ಇಲ್ಲ ಸರ್, ರಬ್ಬರ್ ಏನಿಲ್ಲ ಸರ್, ರಾಗಿ ಕಡ್ಡಿಯಿಂದ ಕಟ್ತೀವಿ, ಇಲ್ಲದಿದ್ರೆ ಬಾಳೆ ಸರದಿಂದ ಕಟ್ತೀವಿ ಸರ್. ಮಾರ್ಕೆಟ್ ನಲ್ಲಿ ನಾವು ನೋಡ್ತಾ ಇದೀವಿ, ಕೆಲವರು ರಬ್ಬರ್ ಹಾಕಿರ್ತಾರೆ, ಕೆಲವರು ಸೆಳೆದವರಲ್ಲಿ ಒಂದು ಇದು ಬಿಡಿಸಿ ಕಟ್ಟಿರ್ತಾರೆ, ಅಂದ್ರೆ ಆ ಪದ್ಧತಿ ಅನ್ಸುತ್ತೆ? ಇಲ್ಲ ಸರ್, ಇಲ್ಲ ಸರ್, ನಮ್ದು ಹಳ್ಳಿ ಸೊಪ್ಪು ಅಂತಂದ್ರೆ ರಬ್ಬರ್ ಹಾಕಿರೋದು ಕಚಡ ಸೊಪ್ಪು ಅಂತಂದ್ರೆ ಯಾರು ತಗೊಳಲ್ಲ ಸರ್, ಅದಕ್ಕೆ ನಾವು ಬಾಳೆ ಸರದಿಂದ ಇಲ್ಲದ್ರೆ ರಾಗಿ ಕಡ್ಡಿಯಿಂದ ಕಟ್ತೀವಿ ಸರ್. ಈಗ ತರಕಾರಿ ಅಂತಂದ್ರೆ ಈಗ ಬದನೆಕಾಯಿ ಬೆಳಿತೀರಾ, ಮೆಣಸಿನ್ಕಾಯಿ ಬೆಳಿತೀರಾ, ಟೊಮೆಟೊ ಬೆಳಿತೀರಾ, ಈಗ ಇವನ್ನೆಲ್ಲ ಸ್ವಲ್ಪನೇ ಬೆಳೆಯೋದು ನೀವು? ಸ್ವಲ್ಪ ಸ್ವಲ್ಪನೇ ಸರ್, ನಮ್ಗಿರೋದೇ ಸ್ವಲ್ಪ ಅಲ್ಲ ಸರ್, ಸ್ವಲ್ಪ ಸ್ವಲ್ಪನೇ ಬೆಳಿತೀವಿ, ಪುಟ್ಟಕ್ಕೆ ತಗೊಂಡೋಗಿ ಮಾರಿ ಬರ್ತೀವಿ ಸರ್. ಒಟ್ಟಾರೆ ತರಕಾರಿನ ವರ್ಷದೆಲ್ಲ ಕಾಲದಲ್ಲಿ ಬೆಳಿತೀವಿ? ಬೆಳಿತೀವಿ ಸರ್, ಸ್ವಲ್ಪ ಸ್ವಲ್ಪನೇ ಹಾಕಿಂತೀವಿ ಸರ್, ಮತ್ತೆ ಅದೇ ನಮ್ಗೆ ಜೀವನ ಸರ್. ಮತ್ತೆ ಈಗೆಲ್ಲ ನೀವು ನೇರವಾಗಿ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡಲ್ಲ, ಅಂದ್ರೆ ನೀವೇ ಸ್ವತಃ ಈ ಸಂತೆಗಳಲ್ಲಿ ಮಾರಾಟ ಮಾಡೋದು, ಊರುಗಳಲ್ಲಿ ಮಾರಾಟ ಮಾಡೋದು, ಅಂದ್ರೆ ಹೆಚ್ಚು ಲಾಭ ಆಗುತ್ತಲ್ಲ ನಿಮಗೆ? ಹಾ ಆಗುತ್ತೆ ಸರ್, ಬರುತ್ತೆ ಸರ್, ನಮ್ಗೆ ಕೂಲಿ ಪಾಠ ಬೀಳುತ್ತೆ ಸರ್. ಈಗ ಸೊಪ್ಪಾಗಿರ್ಬೋದು, ತರಕಾರಿ ಆಗಿರ್ಬೋದು, ಈಗ ಪುಟ್ಟಿಯಲ್ಲಿ ಒತ್ಕೊಂಡು ಎಲ್ಲೆಲ್ಲಿ ಹೋಗಿ ಮಾರಾಟ ಮಾಡ್ತೀರಾ ನೀವು? ಇಲ್ಲ ಸರ್, ನೇಲ್ಗುಂಟೆ ಚಳಕೇರ್ ಅಷ್ಟೇ ಸರ್, ಎಲ್ಲಿಗಿಲ್ಲ. ಈಗ ಬೇರೆ ನಿಮ್ಮ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಎಲ್ಲಿ ಮಾರಾಟ ಮಾಡ? ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಎಲ್ಲಿಗೆ ಹೋಗಲ್ಲ ಸರ್, ನೇಲ್ಗುಂಟೆ ಚಳಕೇರ್ ಅಷ್ಟೇ ಸರ್. ಈಗೆಲ್ಲ ಸಂತೆಗಳಲ್ಲೆಲ್ಲ ಇಟ್ಕೊಂಡು ಮಾರ್ಬೋದಲ್ಲ ನೀವು? ಇಲ್ಲ ಸರ್, ಹೋಗಕ್ಕಾಗಲ್ಲ, ಇಲ್ಲಿ ಮನೆಗೆ ಕೆಲಸ ಇರುತ್ತೆ ಸರ್, ಅದಕ್ಕೆ ನಾವು ಎಲ್ಲಿ ಹೋಗಲ್ಲ ಸರ್. ಈಗ ಸೊಪ್ಪು ಅಂತಂದ್ರೆ ಒಂದು ಸೀವಡಿಗೆ ಈಗ ರೇಟ್ ಏನಿದೆ ನಿಮಗೆ? ಈಗ ಮೆಂತ್ಯ ಸೊಪ್ಪು ಆಗಿರ್ಬೋದು, ಸಬ್ಬಕ್ಸಿ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಪಲ್ಕ ಆಗಿರ್ಬೋದು, ಎಲ್ಲ ರೂಪಾಯಿಗೆ ಎರಡು ಕಟ್ ಆಗಿದೆ ಸರ್. ಇವಾಗ 15 ದಿವಸದಲ್ಲಿ ರೂಪಾಯಿಗೆ ಎರಡು ಕಟ್ ಆಗಿದೆ ಸರ್. ಈಗೆಲ್ಲ ಮಾರಾಟ ಮಾಡೋರು 5 ರೂಪಾಯಿ ಒಂದು ಕಟ್ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ನಾನೇ ಕೊಟ್ಟು ಬಂದಿದ್ದೀನಿ ಸರ್, ಹೋದ ವಾರ ಭಾನುವಾರ ದಿವಸ 5 ರೂಪಾಯಿಗೆ ಎರಡು ಕಟ್ಟು ನಾನು ಹೊತ್ತು ಮುಡುಗಲು ಮಾರಿದ್ದೀನಿ ಸರ್. ಪಲ್ಕ, ಮೆಂತೆ, ಕೊತ್ತಂಬರಿನು ಸಹ ಅಷ್ಟೇ ಸರ್, ರೂಪಾಯಿಗೆ ಒಂದು ಕಟ್ಟು ಕೊತ್ತಂಬರಿ. ಈಗ 1 ರೂಪಾಯಿಗೆ 1 ರೂಪಾಯಿಗೆ 2 ಕಟ್ಟು ಸೊಪ್ಪು ಮಾರಾಟ ಮಾಡಿದ್ರೆ ನಿಮಗೆ ಏನು ಲಾಭ ಆಗುತ್ತೆ? ಏನಿಲ್ಲ ಸರ್, ಏನು ಇವಾಗ ಏನು ಉಳಿದಿಲ್ಲ ಸರ್ ನಮಗೆ, ಕೂಲಿನೂ ಇಲ್ಲ, ಕೂಲಿ ಮಾಡೋದೇ ಸರಿ ಅಂತಂದ್ರೆ ನಾವು ಸುಮ್ಮನೆ ಬಿಟ್ಟಾಕಿವಿ ಸರ್, ಹೊಲದಲ್ಲೆಲ್ಲ ಹಂಗೆ ಇತ್ತು ಸರ್ ಸೊಪ್ಪೆಲ್ಲ. ಈಗ ಒಂದು ಟೈಮಲ್ಲಿ ಸಾಕಷ್ಟು ರೇಟ್ ಇರುತ್ತೆ, 10 ರೂಪಾಯಿ ಒಂದು ಸೀವಡ ಇರುತ್ತೆ, 15 ರೂಪಾಯಿ ಒಂದು ಸೀವಡ ಇರುತ್ತೆ, ಅಂದ್ರೆ ಅಂತ ಟೈಮ್ನಲ್ಲಿ ನಿಮಗೆ ಲಾಭದಾಯಕ ಆಗುತ್ತೆ? ಲಾಭದಾಯಕ, ಅವಾಗ ಚೆನ್ನಾಗಿರುತ್ತೆ ಸರ್, ನಮಗೆ ಹೆಂಗ ನಮಗೆ ಅನುಕೂಲ ಅವಾಗ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂತೀವಿ ಸರ್. ಅವಾಗ ಈಗ ಸರಾಸರಿ ಒಂದು ಕಟ್ಟಿಗೆ ಎಷ್ಟು ರೇಟ್ ಸಿಕ್ಕರೆ ನಿಮಗೆ ಈ ಸೊಪ್ಪಿನಲ್ಲಿ ಲಾಭದಾಯಕ ಆಗುತ್ತೆ? ಸರಾಸರಿ ಒಂದು ಕಟ್ಟಿಗೆ ಅಂದ್ರೆ 3 ರೂಪಾಯಿ ಸಿಕ್ಕರೂ ನಮ್ಗೆ ಲಾಸ್ ಏನಿಲ್ಲ ಸರ್, ತಂದಿರೋ ಬೀಜಕ್ಕೆ ಅದಕ್ಕೂ ಸರಿ ಹೋಗುತ್ತೆ ಸರ್. 3 ರೂಪಾಯಿ ಸಿಕ್ಕರೂ ಸಾಕಾಗುತ್ತೆ ಸರ್, 1 ರೂಪಾಯಿ 2 ಕಟ್ ಅಂದ್ರೆ ಆಗಲ್ಲ ಸರ್. ಅಲ್ಪ ಸ್ವಲ್ಪ ಆದ್ರೂ ನಿಮಗೆ ಲಾಭದಾಯಕ ಆಗುತ್ತೆ, 3 ರೂಪಾಯಿ 5 ರೂಪಾಯಿ ಹಿಂಗೆ ಸಿಕ್ಕರೆ? ಹಾ ಅಷ್ಟೇನೋ ಲಾಭ ಆಗ್ತದೆ ಸರ್. 3 ರೂಪಾಯಿ ಆದ್ರೆ ನಮ್ಗೆ ಬೀಜ ತಂದಿದ್ದಕ್ಕೂ ನಾವು ಮಾಡಿದ್ದಕ್ಕೂ ಒಂದ್ ಸ್ವಲ್ಪ ಇದಾಗುತ್ತೆ ಸರ್, 5 ರೂಪಾಯಿ ಅಂದ್ರೆ ನಂಗೆ ಇನ್ನೂ ಜಾಸ್ತಿ ಆಗ್ತದೆ ಸರ್. ಈಗೆಲ್ಲ ಒಂದ್ ಕಟ್ಟಿಗೆ 10 ರೂಪಾಯಿ 15 ರೂಪಾಯಿ ಈ ತರ ರೇಟ್ ಸಿಕ್ಕಿದ್ಯಾ ನಿಮಗೆ? ಇಲ್ಲ ಸರ್, ಇನ್ನ ಹಿಂಗ ಸಿಕ್ಕಿಲ್ಲ, ಆ ಟೈಮ್ನಲ್ಲಿ ನಂಗೆ ಸೊಪ್ಪೇನೆ ಬರಲ್ಲ ಸರ್ ಇಲ್ಲಿ. ಈಗ ಇಳುವರಿ ಇಲ್ದಾಗ ಜಾಸ್ತಿ ರೇಟ್ ಆಗುತ್ತೆ. ಹ್ಮ್ ಸರ್, ಇಳುವರಿ ಇಲ್ದೆ ಜಾಸ್ತಿ ರೇಟ್ ಆಗ್ತದೆ ಸರ್. ಏನ್ ಅನ್ಸುತ್ತೆ ನಿಮ್ಗೆ ಅವಾಗ, ಅಯ್ಯೋ ನಮ್ಗೆ ಎಷ್ಟು ರೇಟ್ ಇದೆಯಪ್ಪ ನಮ್ಮ ಹೊಲದಲ್ಲಿ ಸೊಪ್ಪಿಲ್ಲ ಅಂತ ಅನ್ಸುತ್ತೆ? ಅನ್ಸುತ್ತೆ ಸರ್, ಅವಾಗ ನಾವೆಷ್ಟು ನಾವು ಮಡಿ ಕಚ್ಚಿ ಕಚ್ಚಿ ಹೋಯ್ದ್ರು ಕೂಡ ಗೊಬ್ಬರ ಹಾಕಿದ್ರು ನಮ್ಗೆ ಆ ತರ ಟೈಮ್ನಾಗ ಬರಲ್ಲ ಸರ್ ಸೊಪ್ಪು. ಈಗ ಬೇಸಿಗೆಯಲ್ಲಿ ಇಳುವರಿ ಬರೋದು ಬಹಳಷ್ಟು ಕಡಿಮೆ ಯಾವುದೇ ಬೆಳೆ ಆಗಿ. ಹ್ಮ್ ಸರ್, ಕಡಿಮೆ. ಈಗ ತರಕಾರಿ ಅಂತಂದ್ರೆ ಈಗ ಟೊಮೆಟೊ ರೇಟ್ ಇತ್ತು, ಅವಾಗ ಏನಾದ್ರೂ ನಿಮಗೆ ಅಲ್ಪ ಸ್ವಲ್ಪ ಟೊಮೆಟೊ ಬೆಳೆ ಕೈ ಹಿಡಿತ? ಇಲ್ಲ ಸರ್, ನಾವು ಹಾಕಿರ್ಲಿಲ್ಲ ಸರ್, ನಾವು ರಾಗಿ ಹಾಕಿದ್ವಿ ಸರ್ ಅವಾಗ. ಈಗ ಬದ್ನೆ ಒಂದ್ ಟೈಮ್ ರೇಟ್ ಇರುತ್ತೆ, ಒಂದ್ ಟೈಮ್ ರೇಟ್ ಇರಲ್ಲ. ಈಗ ಮೆಣಸಿನ್ಕಾಯಿ ರೇಟ್ ಇದೆ ಅಲ್ವಾ? ಮೆಣಸಿನ್ಕಾಯಿ ರೇಟ್ ಇದೆ ಸರ್, ನಾವು ಹಾಕಿಲ್ಲ, ಇವಾಗೆಲ್ಲ ರಾಗಿ ಹಾಕಿದ್ವಿ ಸರ್, ತುಂಬಾ ರಾಗಿ ಹಾಕಿದ್ವಿ ಸರ್, ನಮ್ಗೆ ಊಟಕ್ಕೆ ಬೇಕಲ್ಲ ಸರ್. ಈಗ ನಿಮಗೆ ತರಕಾರಿ ಬೆಳೆ ಇದ್ದಾಗ ರೇಟ್ ಇರಲಿಲ್ಲ, ಈಗ ರೇಟ್ ಐತಿ, ನಿಮ್ಮ ಹೊಲದಲ್ಲಿ ತರಕಾರಿ ಬೆಳೆಯಲ್ಲ ಸರ್, ಇವಾಗ ರಾಗಿ ಹಾಕಿದ್ವಿ ಸರ್ ಎಲ್ಲ. ಈಗ ಮತ್ತೆ ಹಿಂಗಾರಿಗೆ ರಾಗಿ ಹಾಕ್ಬೇಕಂತ ಯಾಕೆ ಅನಿಸ್ತದೆ ನಿಮಗೆ? ಮತ್ತೆ ಮುಂಗಾರಿಗೆ ನಾವು ಈರುಳ್ಳಿ ಅದೇ ಹಾಕ್ತಿವಿ ಸರ್ ನಮ್ಮ ಮುಂಗಾರಿಲಿ, ಮತ್ತೆ ಇವಾಗ ಈ ರಾಗಿ ಹಾಕ್ತಿವಿ ಸರ್ ಬೇಸಿಗೆಯಲ್ಲಿ, ಇವಾಗಾದ್ರೆ ಚೆನ್ನಾಗಿರ್ತದೆ, ಮಳೆಗೆ ನೆನೆಯೋದಿಲ್ಲ ಏನಿಲ್ಲ ಅಂತ ಇವಾಗ ಚೆನ್ನಾಗಿರ್ತದೆ ರಾಗಿ ಹಾಕತ್ತೆ ಸರ್ ತಿನ್ನಕ್ಕೆ. ಈಗ ಊಟಕ್ಕೋಸ್ಕರ ನೀವು ರಾಗಿ ಬೆಳೆಯನ್ನು ಬೆಳಿತೀರಿ? ಹ್ಞೂ ಸರ್, ಹ್ಞೂ ಸರ್, ಊಟಕ್ಕೋಸ್ಕರನೇ ಸರ್ ನಾವು. ಯಾವ ರೀತಿ ಬಳಸ್ತೀರಾ ಊಟದಲ್ಲಿ ರಾಗಿಯನ್ನು? ನಾವು ದಿವಸ ರೊಟ್ಟಿ ಹಾಕ್ತೀವಿ, ಮುದ್ದೆ ಮಾಡ್ತೀವಿ ಅಷ್ಟೇ ಸರ್ ನಮ್ದು. ಈಗೆಲ್ಲ ರಾಗಿ ದೋಸೆ ಮಾಡ್ಬೋದು ಅಲ್ವಾ? ರಾಗಿ ಮಾಲ್ಟ್ ಮಾಡ್ಕೊಂಡು ದಿನನಿತ್ಯ ಕುಡಿದ್ರೆ ಕಾಫಿ ಟೀ ಬದ್ಲಿ ಸಾಕಷ್ಟು ಆರೋಗ್ಯ ಒಳ್ಳೇದಂತ ಹೇಳ್ತಾರಲ್ವಾ? ಹಾ ಹೇಳ್ತಾರೆ ಸರ್, ನಾವು ಹಂಗೆ ನಮ್ಗೆ ಟೈಮ್ ಇರೋದಲ್ಲ ಸರ್, ನಾವು ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ, ಮತ್ತೆ ಮುದ್ದೆ ಮಾಡ್ಕೊಡೋದು, ಇಲ್ಲದ ರೊಟ್ಟಿ ಹಾಕೊಂಡು ತಿಂದು ಹೋಗ್ತೀವಿ ಸರ್ ನಾವು. ಈಗ ಮಕ್ಕಳಿಗೆಲ್ಲ ಬೆಳಗ್ಗೆನತ್ತು ಬೆಳಗ್ಗೆ ಎದ್ದಾಗ ರಾಗಿ ಮಾಲ್ಟ್ ಮಾಡ್ಕೊಟ್ರೆ ಸಾಕಷ್ಟು ಉತ್ತಮ ಅಂತ ಹೇಳಿ ಸಾಕಷ್ಟು ವೈದ್ಯರು ಸಲಹೆ ಕೊಡ್ತಾರಲ್ಲ? ಕೊಡ್ತಾರೆ ಸರ್, ನಾವು ಸಣ್ಣ ಸಣ್ಣ ಮಕ್ಕಳಿಗೆ 5 ತಿಂಗಳ 1 ವರ್ಷದವರೆಗೂ ಕುಡಿಸ್ತೀವಿ ಸರ್ ಅದನ್ನ. ಅಂದ್ರೆ ನಾವು ದೊಡ್ಡವ್ರು ತಿನ್ನಕಾಗಲ್ಲ ಸರ್, ಅದಕ್ಕೆ ನಾವು ಮುದ್ದೆ ರೊಟ್ಟಿ ಒಂದು ಮಾಡ್ಕೊಂತೀವಿ ಸರ್, ದೋಸೆ ಪಾಸ್ ಏನು ಮಾಡಲ್ಲ ಸರ್ ನಮ್ಗೆ. ಈಗ ಸಾಂಬಾರ್ಗೆ ಬೇಳೆ ಬೇಕು, ಬೇಳೆನು ಬೆಳ್ಕೊಳಿದ್ರೆ ನೀವು ಅಕ್ಕಡಿ ಬೆಳೆಯಾಗಿ ಬೆದ್ಲಲ್ಲಿ ಹಾಕ್ತೀವಿ ಸರ್, ಶೇಂಗಾದಲ್ಲಿ ಇದು ಶೇಂಗಾದಲ್ಲಿ ಬಿತ್ತೀವಿ, ಅವಾಗ ಒಂದ್ ಸ್ವಲ್ಪ ತೊಗರಿ ಹಾಕ್ತೇವೆ ಸರ್, ಅವನ್ನೇ ನಾವು ಬಳಸ್ತೀವಿ ಸರ್. ಈಗ ಬೆದ್ಲಲ್ಲಿ ಈ ವರ್ಷ ಶೇಂಗಾ ಬೆಳೆದ್ರೆ ನೀವು? ಶೇಂಗಾ ಬೆಳೆದಿದ್ದೀವಿ ಸರ್, 3 ಪಲ್ಲ ಹಾಕಿದ್ವಿ ಸರ್, ಬರೀ 5 ಪ್ಯಾಕೆಟ್ ಆಗಿದೆ ಸರ್. ಇವಾಗ ಸರ್ ನೋಡ್ರಿ ಸರ್ ನಮ್ಗೆ ಕಟ್ಟಕಿದಿಲ್ಲ ಏನಿಲ್ಲ ಅದಕ್ಕೆ ಅಂದ್ರೆ ಎಲ್ಲ ಒಂದ್ ಕಡೆ ಮಳೆ ಹೆಚ್ಚಾಯ್ತು ಒಂದ್ ಟೈಮಲ್ಲಿ ಮಳೆ ಹೋಯ್ತು ಇದೇ ಕಾರಣ ಅಂತ ಹೇಳ್ತೀರಾ? ಹಾ ಇದೇ ಕಾರಣ ಸರ್, ಮಳೆ ಚೆನ್ನಾಗಿ ಬೆಳೆ ಬಂದಿದೆ ಸರ್, ಮಳೆ ಕೀಳ ಟೈಮ್ನಲ್ಲಿ ಎಲ್ಲ ಹೊಲ್ದಕ್ಕೆ ಹೋಗ್ಬಿಟ್ಟು ಸರ್ ಎಲ್ಲ ಬೂಜಿ ಬಂದ್ಬಿಟ್ಟು. ಈಗ ನಿಮ್ ಜಮೀನಲ್ಲಿ ಕೆಲಸ ಇಲ್ಲ ಅಂದಾಗ ಕೂಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರ, ಏನೇನ್ ಕೂಲಿ ಕೆಲ್ಸಕ್ಕೆ ಹೋಗ್ತೀರಾ ನೀವು? ಹಿಂಗೆ ಸರ್ ಕಳೆಗ್ ಹೋಗೋದು, ಮತ್ತೆ ರಾಗಿ ಕಟಾವು ಮಾಡಕ್ ಹೋಗೋದು, ಮತ್ತೆ ಎಲ್ಲ ಶೇಂಗಾ ಕೀಳಕ್ ಹೋಗೋದು, ಮೆಣಸಿನ್ಕಾಯಿ ಆರ್ಸಕ್ ಹೋಗೋದು, ಒಣಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಬಿಡ್ಸಕ್ ಹೋಗೋದು, ಮತ್ತೆ ಟೊಮೆಟೊ ಬಿಡ್ಸಕ್ ಹೋಗೋದು, ಹೋಗ್ತೀವಿ ಸರ್. ಹಿಂಗೆ ಏನ್ ನಿಮಗೆ ಕೂಲಿ ಕೊಡ್ತಾರ ಒಂದ್ ದಿನಕ್ಕೆ ಇಷ್ಟ ಅಂತ? ಒಂದ್ ದಿವಸ ಕೆಲಸ ಬೆಳಿಗ್ಗೆ 8 ಗಂಟೆಗೆ ಬಂದರು, 5 ಗಂಟೆವರೆಗೂ ಇದ್ರೆ ಒಂದ್ 200 ರೂಪಾಯಿ ಕೊಡ್ತಾರೆ ಸರ್. ಈಗ ಒಟ್ಟಾರೆ ನೀವು ಮನೆಯಲ್ಲಿ ಇದ್ದಾಗ ಸಾಕಷ್ಟು ಏನಾದ್ರೂ ಒಂದ್ ದುಡಿಮೆ ಮಾಡ್ತೀವಿ. ಹಾ ಮಾಡ್ತೀವಿ ಸರ್, ಮಾಡ್ತೀವಿ. ಮತ್ತೆ ಕೃಷಿ ಜೊತೆಗೆ ಅಂದ್ರೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ನಾವು ಕಟ್ಟಿಕೊಳ್ಬೇಕು, ಅದರಿಂದ ಏನಾದ್ರೂ ಒಂದು ಸಾಲ ತಗೊಳ್ಬೇಕು, ಈ ನಿಟ್ಟಲ್ಲಿ ಯಾಕೆ ನಿಮಗೆ ಮನ್ಸು ಬಂತು? ಸಂಘದಲ್ಲಿ ಇದ್ರೆ ಯಾವ್ದನ್ನ ಕಷ್ಟಕ್ಕೆ ಏನಾದ್ರೂ ಬರುತ್ತೆ ಅಂತ ಹೇಳ್ಬಿಟ್ಟು ಏನಾದ್ರು ನಮ್ಗೆ ಕಷ್ಟ ಬಂತು. ಇವಾಗ ಬೆಳೆ ಇಡ್ಬೇಕಂದ್ರೆ ನಮ್ಗೆ ಯಾರು ಕೊಡ್ತಾರೆ ಸರ್? ಅಂಗಡಿಗಳಿಗೆ ದಳ್ಳಾಳಿ ಅಂಗಡಿ ಹತ್ರ ಹೋದ್ರೆ ಅವ್ರೇನು ನಮ್ಗೆ 4 ರೂಪಾಯಿ 3 ರೂಪಾಯಿ ಬಡ್ಡಿ ಕೊಡ್ತಾರೆ ಸರ್? ನಮ್ ಸಂಘದಲ್ಲಿ ತಗೊಂಡ್ರೆ ನಮ್ಗು ಬಡ್ಡಿ ಬರುತ್ತೆ, ಅವ್ರಿಗೂ ಬಡ್ಡಿ ಬರ್ತದೆ ಅಂತ ಹೇಳ್ಬಿಟ್ಟು ಸಂಘದಲ್ಲೇ ಸಾಲ ತಗೊಂಡು ನಾವು ಬೆಳೆ ಇಟ್ಕಂತೀವಿ ಸರ್. ಅಂದ್ರೆ ಮೊದಲೆಲ್ಲ ನೀವು ಹೊರಗಡೆ ಸಾಲ ತಗೊಂಡು ಸಾಕಷ್ಟು ಬಡ್ಡಿ ಕಟ್ಟಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ರೆ? ಕಷ್ಟ ಅನುಭವಿಸಿದ್ ಸರ್, 4 ರೂಪಾಯಿ 5 ರೂಪಾಯಿ ಬಡ್ಡಿ ತಗೊಂಡು ಬಂದಿದ್ದೀವಿ ಸರ್ ನಾವು. ಅದಕ್ಕೆ ಸ್ವಸಹಾಯ ಸಂಘಕ್ಕೆ ಸೇರ್ಬೇಕಂತ ಎಲ್ಲ ನಮ್ಗೆ ಬಂದು ಹೇಳಿದ್ರು ಸರ್. ಅವಾಗ ನಾವು ಸ್ವಸಹಾಯ ಸಂಘಕ್ಕೆ ಸೇರಿದ್ವಿ ಸರ್. ನಮ್ಗೆ ಅವಾಗಿಂದ ಅಂಗನವಾಡಿಯವ್ರು ಹೇಳಿದ್ರು ಸರ್, ಅವಾಗಿಂದ ನಮಗೆ ಸ್ವಸಹಾಯ ಸಂಘ ಒಳ್ಳೇದು ಅಂತ ಅವಾಗ್ಲಿಂದ ಮಾಡ್ಕೊಂಡು ಹೋಗ್ತೀವಿ ಸರ್. ಎಷ್ಟು ಜನ ಸೇರ್ಕೊಂಡು ಈ ಒಂದು ಗುಂಪು ರಚನೆ ಮಾಡಿದ್ರ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ? ನಮ್ದು 15 ಜನ ಇದೀವಿ ಸರ್, 15 ಜನ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ಈಗ 15 ಜನನು ಅಲ್ಲಿ ಅವ್ರಿಗೆ ಓದಕ್ಕೆ ಬರೆಯಕ್ಕೆ ಈಗೆಲ್ಲ ವ್ಯವಹಾರ ಬರುತ್ತಾ? ಹಾ ಓದಕ್ಕೆ ಬರೆಯಕ್ಕೆ ಒಂದು 6 ಜನಕ್ಕೇನ ಬರಲ್ಲ ಸರ್, ಇದ್ರ 9 ಜನಕ್ಕೂ ಓದಕ್ಕೂ ಬರೆಯಕ್ಕೆ ಎಲ್ಲ ಬರುತ್ತೆ ಸರ್, ಅವರೆಲ್ಲ ಮಾಡ್ಕೊಂಡು ಹೋಗ್ತೀರಿ ಸರ್. ಈಗ ನಿಮ್ಮ ಸಂಘದಲ್ಲಿ ವಾರ ಎಷ್ಟು ಉಳಿತಾಯ ಮಾಡ್ತೀರಾ ಅಣ್ಣ? 20 ರೂಪಾಯಿ ಉಳಿತಾಯ ಮಾಡ್ತೀವಿ ಸರ್ ವಾರನ. ಇವಾಗ 2 ವರ್ಷದ್ಲಾಸಿ 50 ರೂಪಾಯಿ ಮಾಡಿದ್ದೀವಿ ಸರ್. 50 ರೂಪಾಯಿ ಮಾಡ್ಕೊಂಡು ಉಳಿತಾಯ ಮಾಡ್ಕೊಂಡು ನಮಗೆ ಸಾಲ ಭಾಳ ಜನ ಕಷ್ಟ ಅಂತ ಹೇಳ್ಬಿಟ್ಟು ಸಾಲ ನಾವೇ ದುಡ್ಡು ನಾವೇ ಕೊಡ್ತಿದ್ದೀವಿ ಸರ್. ಈಗೆಲ್ಲ ಹಣ ಎಲ್ಲ ಉಳಿತಾಯ ಮಾಡ್ತೀರಾ ಅಂದ್ರೆ ಅದನ್ನೆಲ್ಲ ಬ್ಯಾಂಕಿಗೆ ಕಟ್ಟೋದು? ಹಾ ಬ್ಯಾಂಕಿಗೆ ಕಟ್ಟೋದು ಸರ್. ವಾರ ಉಳಿತಾಯ ಮಾಡ್ತೀವಿ, ಅದನ್ನ ತಂಡೋಗಿ ಒಬ್ಬೊಬ್ಬರೇ ಒಬ್ಬೊಬ್ರು ಒಂದೊಂದು ದಿವಸ ಹೋಗಿ ಬ್ಯಾಂಕಿಗೆ ಕಟ್ಟಿ ಬರ್ತಾರೆ ಸರ್. ಅಂದ್ರೆ ಸರ್ತಿ ಮಾಡ್ಕೊಂಡಿದ್ರ ಈ ವಾರ ನಾವು ಮುಂದಿನ ವಾರ ನೀವು ಈ ತರ ಮಾಡ್ತೀವಿ? ಒಬ್ಬೊಬ್ಬರಿಂದ ಸೀರಿಯಲ್ ಪ್ರಕಾರ ಮಾಡಿಬಿಟ್ಟು ಸರ್ತಿ ಮಾಡ್ಕೊಂಡು ಕಟ್ಟಿ ಬರ್ತಾರೆ ಸರ್. ಅದರಲ್ಲಿ ಒಬ್ಬರು ಇಬ್ಬರು ಪ್ರತಿನಿಧಿಗಳನ್ನ ಮಾಡಿಕೊಂಡಿದ್ರೆ? ಹಾ ಮಾಡಿದ್ವಿ ಸರ್. ಸರ್ ನಾವೇನು ಪ್ರತಿನಿಧಿ ಆಗಿದ್ವಿ ಸರ್. ಈಗ ಪ್ರತಿನಿಧಿ ಆಗಿದ್ರಲ್ಲಿ ನಿಮ್ಮ ಕೆಲಸ ಏನು ಅಲ್ಲಿ? ಏನಿಲ್ಲ ಸರ್, ಯಾರನ್ನ ಕಷ್ಟ ಅಂತ ಸಾಲ ಕೇಳಿದಾಗ ಇದು ಹಣ ಬಿಡಿಸ್ಕೊಡ್ಬೇಕು, ಬ್ಯಾಂಕಿಂದ ಹೋಗಿ ಬಿಡಿಸ್ಕೊಂಡು ಬಂದು ಕೊಡ್ತೀವಿ ಸರ್ ಮನೆಗೆ. ಈಗ ನೀವು ವಾರ ಅಥವಾ ತಿಂಗಳಿಗೊಮ್ಮೆ ಸಭೆಗಳನ್ನ ಸೇರಿ ಮೀಟಿಂಗ್ ಅಂತ ಮಾಡ್ತೀವಿ ಸರ್? ಮೀಟಿಂಗ್ ಮಾಡ್ತೀವಿ ಸರ್. ಅದೇ ನಾವು ಇನ್ನು ಹಿಂಗೆ ಹಿಂಗೆ ಮಾಡಬೇಕು, ಹಿಂಗೆ ಬಿಡಬೇಕು, ಇವ್ರಿಗೆ ಕಷ್ಟ ಐತೆ ಸಾಲ ಕೊಡಬೇಕಂತ ಮೀಟಿಂಗ್ ಮಾಡ್ತೀವಿ ಸರ್. ಆ ಸಭೆಯಲ್ಲಿ ಇನ್ನೂ ಏನೇನು ಚರ್ಚೆ ಮಾಡ್ತೀರಾ ಈ ಒಂದು ಕೃಷಿ ಬಗ್ಗೆ ಏನಾದರೂ ಚರ್ಚೆ ಮಾಡ್ತೀರಾ? ಹಾಂ ಮಾಡ್ತೀವಿ ಸರ್. ಎರೆಹುಳು ಸಾಕ್ಬೇಕಂತ ಮಾಡ್ತೀವಿ ಸರ್, ಅದೆಲ್ಲ ಹೇಳ್ತೀವಿ ಸರ್. ನಾವಾಗಲೇ ಸ್ತ್ರೀ ಶಕ್ತಿ ಸಂಘದಲ್ಲಿ ಕೇಳಿದ್ದೀವಿ ಸರ್, ನಾವು ಮಾಡ್ರಿ ಒಳ್ಳೇದು ಅಂತ ಹೇಳಿದ್ರು. ಅದು ನಮಗೆ ಇಲ್ಲಿ ಸೌಲಭ್ಯ ಇಲ್ದಿದ್ದಕ್ಕೆ ನಾವು ಸುಮ್ಮನೆ ಇದ್ದೀವಿ ಸರ್. ಅಂದ್ರೆ ಎರೆಹುಳು ಸಾಕಾಣಿಕೆ ಮಾಡಬೇಕು, ಎರೆಹುಳ ಗೊಬ್ಬರ ನಮ್ಮ ಜಮೀನಿಗೆ ಹಾಕಿ ನಮ್ಮ ಬೆಳೆಗಳನ್ನ ಬೆಳಿಬೇಕಂತ ಸಾಕಷ್ಟು ಆಸಕ್ತಿ ಇದೆ ನಿಮಗೆ? ಆಸಕ್ತಿ ಇತ್ತು ಸರ್, ಅದು ನಮ್ಗೆ ಇಲ್ಲಿ ಆಗ್ತಾ ಇಲ್ಲ ಸರ್. ಈಗ ಕೃಷಿ ಇಲಾಖೆಗೆ ಹೋಗಿ ನೀವು ಭೇಟಿ ಮಾಡಿ ಈ ತರ ನಮ್ಮ ಸಂಘ ಇದೆ ಸರ್, ನಾವು ಎರೆಹುಳು ಸಾಕಾಣಿಕೆ ಮಾಡ್ಬೇಕು, ಇದಕ್ಕೆ ಏನು ಸಲಹೆ ಕೊಡಿ ಸರ್ ಅಂತ ಇವಾಗ ಕೇಳ್ಬೋದಲ್ಲ ನೀವು ತಮ್ಮ ಸಮೀಪದ ಕೃಷಿ ಇಲಾಖೆಯಲ್ಲಿ? ಅಲ್ಲ ಕೇಳಿದ್ವಿ ಸರ್, ಅಲ್ಲಿಗೂ ಹೋಗಿ ಕೇಳಿದ್ವಿ ಸರ್, ಆಗ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸರ್. ಅಲ್ಲಿ ಒಬ್ರು ಸುಶೀಲಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ನೇಲಗುಂಟೆಯಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಅಲ್ಲೂ ಅವು ಇವು ಎಲ್ಲ ಇಸ್ಕೊಂಡು ಹೋದ್ರು ಸರ್. ಆಧಾರ್ ಕಾರ್ಡ್ ಅಲ್ಲೆಲ್ಲ ಸೈನ್ ಮಾಡಿ ಕಳಿಸಿದ್ವಿ ಸರ್ ನಾವು, ಅದು ಬರ್ತದೆ ಅಂತ ಹೇಳ್ತಾರೆ ಸರ್, ಇನ್ನೂ ಬರಂಗಿಲ್ಲ ಸರ್. ನಾವು ಟೈಮ್ ಬೇಕಲ್ವಾ? ಹ್ಞೂ ಸರ್ ಟೈಮ್ ಬೇಕಂತ ಹೇಳ್ತಿದ್ದಾರೆ ಅವರು. ಇವಾಗ 3 ತಿಂಗಳಾಯ್ತು ಸರ್ ಕೊಟ್ಟು, ಇನ್ನ ಟೈಮ್ ಬೇಕು ನೋಡೋಣ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ತಡ್ರಿ. ಈಗ ತಮ್ಮ ಸಂಘದ ವತಿಯಿಂದ ಏನಾದರೂ ಈ ಕೃಷಿ ಪ್ರವಾಸಗಳನ್ನ ಕರ್ಕೊಂಡು ಹೋಗ್ತಾರ? ಇಲ್ಲ ಸರ್, ನಾವೇ ಎಲ್ಲಿ ಹೋಗ್ತಾ ಇಲ್ಲ ಸರ್. ಈಗ ನಿಮ್ಮ ಸಂಘದ ಹೆಸರು ಏನಿಟ್ಟಿದ್ರೆ ನೀವು? ಮಹಾಲಕ್ಷ್ಮಿ ಸಂಘ ಅಂತ ಇಟ್ಟಿದ್ವಿ ಸರ್ ನಮ್ಮ. ಈಗ ನಿಮ್ಮ ಗ್ರಾಮದಲ್ಲಿ ಸುಮಾರು ಎಷ್ಟು ಮಹಿಳಾ ಸಂಘಗಳು ಸ್ಥಾಪನೆ ಆಗಿದೆ? 7 ಇದೆ ಸರ್. ಅಂದ್ರೆ ಇವತ್ತಿನ ದಿನದಲ್ಲಿ ಹಿಂದುಳಿದಂತ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಈ ರೀತಿಯಾದಂತ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳ ರಚನೆ ಮಾಡೋದ್ರಿಂದ ಆರ್ಥಿಕವಾಗಿ ಯಾವ ರೀತಿ ಮೇಲ್ ಬರ್ಬೋದು ಅಂತ ಹೇಳ್ತೀರಾ? ಆರ್ಥಿಕವಾಗಿ ಯಾವ ರೀತಿ ಮೇಲೆ ಬರೋದಂದ್ರೆ ಅವ್ರಿಗೆ ಎಷ್ಟೆಷ್ಟು ಬೇಕಷ್ಟು ಸಾಲ ಕೊಡ್ತೀವಿ ಸರ್. ಅವ್ರ ಬಡ್ಡಿ ಬರ್ತದೆ ಅಂತ ಹೇಳ್ಬಿಟ್ಟು, ಬ್ಯಾಂಕ್ ಅಲ್ಲಿ ಇದ್ರೆ ಬಡ್ಡಿ ಬರಲ್ಲ, ಮತ್ತೆ ಇವ್ರಿಗಾದ್ರೆ 2 ರೂಪಾಯಿ ಬಡ್ಡಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ ಸರ್. ಅದ್ರ ಮೇಲ್ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಸರ್. ಅಂದ್ರೆ ಆರ್ಥಿಕವಾಗಿ ಸಾಕಷ್ಟು ಈ ಸಂಘಗಳಿಂದ ಬಡ ಜನಕ್ಕೆ ಅನುಕೂಲ ಇದೆ ಅಲ್ವಾ? ಅನುಕೂಲ ಇದೆ ಸರ್. ಈ ಮಂಡಿಗಳಿಗೆ ಅಂಗಡಿಗಳಿಗೆ ಹೋಗಿ ಕೇಳಿದ್ರೆ ಅವರು 4 ರೂಪಾಯಿ 5 ರೂಪಾಯಿ ಬಡ್ಡಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ನಾವು ಸಂಘಗಳು ಮಾಡ್ಕೊಂಡು ನಾವು ಅದೇ ಸಾಕು ಅಂತ

ಮುಂದುವರಿಯುವುದು. ಇದನ್ನು ಆಯಿಲ್ ಪಾಮ್ ವರ್ಷ ಎಂದು ಕರೆಯಲಾಗುತ್ತದೆ. ಈ ಯೋಜನೆಯ ಅಡಿಯಲ್ಲಿ ವರ್ಷ 2025-26 ಆಯಿಲ್ ಪಾಮಿನ ಸೀಮೆಯನ್ನು 6.5 ಲಕ್ಷ ಹೆಕ್ಟೇರ್ ಸೃಷ್ಟಿಸುವ ಮತ್ತು ಕಚ್ಚಾ ಆಯಿಲ್ ಪಾಮಿನ ಉತ್ಪಾದನೆಯನ್ನು ವರ್ಷ 2025-26 11.20 ಲಕ್ಷ ಟನ್ ವರೆಗೆ ತಲುಪಿಸುವ ಗುರಿ ನಿರ್ಧರಿಸಲಾಗಿದೆ. ಸರ್ಕಾರದ ಈ ಮಹತ್ವಪೂರ್ಣ ನಿರ್ಧಾರದಿಂದ ದೇಶದ ಆಯಿಲ್ ಫಾರ್ಮಿನ ಕೃಷಿ ಮಾಡುವ ರೈತರಲ್ಲಿ ವಿಶ್ವಾಸ ಹುಟ್ಟುವುದು ಮತ್ತು ಅವರ ಕೃಷಿಯ ಸೀಮೆಯನ್ನು ಹೆಚ್ಚಿಸುವರು. ಈ ರೀತಿಯಲ್ಲಿ ಪಾಮ್ ಆಯಿಲಿನ ಉತ್ಪಾದನೆಯು ಹೆಚ್ಚುವುದು, ಇದರಿಂದಾಗಿ ರೈತರ ಆದಾಯ ಹೆಚ್ಚುವುದು ಮತ್ತು ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಸಹ ಸದೃಢವಾಗುವುದು. ಈಗ ಸಾವಯವದಲ್ಲಿ ಭತ್ತದ ಕೃಷಿ ಈ ಕುರಿತು ದಾವಣಗೆರೆ ಜಿಲ್ಲೆ ಹಾಗೂ ತಾಲೂಕಿನ ಕಂದಗಲ್ಲು ಗ್ರಾಮದ ಪ್ರಗತಿಪರ ಕೃಷಿಕ ಕೆಜಿ ಈಶ್ವರಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಂಧುಗಳೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಮತ್ತು ದಾವಣಗೆರೆ ತಾಲೂಕು ಕಂದಗಲ್ಲು ಗ್ರಾಮದ ಪ್ರಗತಿಪರ ರೈತರಾದಂಥ ಕೆಜಿ ಈಶ್ವರಪ್ಪ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಅವರು ಸಾವಯವದಲ್ಲಿ ಭತ್ತದ ಕೃಷಿಯನ್ನು ಮಾಡ್ತಿದ್ದಾರೆ. ಅವರು ಬಹಳಷ್ಟು ವರ್ಷಗಳಿಂದ ಈಗ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಅವರ ಅನುಭವಗಳನ್ನು ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಈಶ್ವರಪ್ಪ ಅವರಿಗೆ. ನಮಸ್ಕಾರ. ತಾವು ಕೃಷಿಯಲ್ಲಿ ತೊಡಗಿಕೊಂಡು ಎಷ್ಟು ವರ್ಷ ಆಯಿತು? ನಾನು ಬಹಳ ಮಟ್ಟಿಗೆ ರೈತ ಕುಟುಂಬದಲ್ಲೇ ಬೆಳೆದನಾಗಿರೋದ್ರಿಂದ ತೊಡಿಕೊಳ್ಳೋದಂಥದ್ದು ಏನಿಲ್ಲ, ಕೃಷಿನೇ ನಮ್ಮ ಬದುಕು ಅನ್ನಂಗೆ ಬಂದಿರೋರು. ಪೂರ್ಣ ಪ್ರಮಾಣದಲ್ಲಿ ನನ್ನ ಕಾಲೇಜ್ ಎಜುಕೇಷನ್ ಬಿ ಎ ಮುಗಿದ ತಕ್ಷಣ 78 ಅವತ್ತಿನಿಂದಲೂ ಪೂರ್ತಿ ವ್ಯವಸಾಯಕ್ಕೆ ಬರಬೇಕು ಅಂತ ಹೇಳಿ ವ್ಯವಸಾಯದಲ್ಲೇ ಪೂರ್ತಿ ತೊಡಿಕೊಂಡಿರೋರು. ಈಗ ನೀವು ಬಿ ಎ ಮಾಡಿದೀವಿ ಅಂತ ಹೇಳಿದ್ರೆ ನಿಮ್ಮ ವಯಸ್ಸು ಸುಮಾರು ಈಗಾಗಲೇ 65-66. ನೀವು ಡಿಗ್ರಿ ಮುಗಿಸುವಂಥ ಸಮಯದಲ್ಲಿ ಅಂದರೆ ಪದವಿ ಮುಗಿಸುವಂಥ ಸಮಯದಲ್ಲಿ ಸಾಕಷ್ಟು ಅವಕಾಶಗಳಿದ್ದು ನೀವು ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಲಿಕ್ಕೆ ಬೇರೆ ಬೇರೆ ಇನ್ನೂ ಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು, ಆದರೆ ನೀವು ಕೃಷಿನೇ ಆರಿಸ್ಕೊಂಡ್ರಿ. ಅದ್ರ ಬಗ್ಗೆ ಏನಾದರೂ ನಿಮ್ಮ ಅಭಿಪ್ರಾಯ ಇದೆಯಾ? ಸರ್, ಖಂಡಿತವಾಗ್ಲೂ ಬಹಳ ದಿವಸದ ಮೇಲೆ ನನ್ನ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡೋಂಥ ಅವಕಾಶ ಸಿಕ್ತು. ನನ್ನ ತಂದೆ ಮತ್ತು ನನ್ನ ಚಿಕ್ಕಪ್ಪನಿಂದ ನಾವು 16 16 13 ಗ್ರಾಜ್ಯುಯೇಟ್ಸ್ ಹಿಂದೆ ಚಿತ್ರದುರ್ಗ ಜಿಲ್ಲೆ ಇತ್ತು ನಮ್ಮದು, ಅವಾಗ ದಾವಣಗೆರೆ ಜಿಲ್ಲೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ 13 ಗ್ರಾಜ್ಯುಯೇಟ್ಸ್ ನಾವು ಒಂದೇ ಮನೆಯಲ್ಲಿ. ನನ್ನ ಚಿಕ್ಕಪ್ಪನ ಗ್ರಾಜ್ಯುಯೇಟ್ ಆಗ ನಮಗೆ ಶಿಕ್ಷಣ ಮತ್ತು ಸ್ಪೋರ್ಟ್ಸ್ ಜೊತೆ ಬಂದಿರೋದು ನಮಗೆ ಕೊಡುಗೆ ನಮ್ಮ ಫ್ಯಾಮಿಲಿಗೆ. ಎಜುಕೇಷನಲ್ಲಿ ನನಗಿನ್ನೂ ತುಂಬ ಬುದ್ಧಿವಂತರ, ನನ್ನ ತಮ್ಮರು ಅಣ್ಣಂದರು ಎಲ್ಲರೂ ನನಗಿನ್ನೂ ಬುದ್ಧಿವಂತರೇ. ಹಳ್ಳಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋಂಥವ್ರನ್ನ ಯಾರನ್ನ ಆರಿಸ್ಬೇಕು ಅಂದಾಗ ನಮ್ಮ ತಂದೆಯರು ನನ್ನ ಆರಿಸ್ಕೊಂಡ್ರು. ನನಗೆ ಬಹಳ ಹೆಮ್ಮೆ ಇದೆ. ಜೊತೆಗೆ ನನಗೆ ಕೃಷಿ ಅದು ನನಗೆ ಬಹಳ ಇಷ್ಟಪಟ್ಟು ಬಂದಿರೋದು. ಯಾಕೆಂದರೆ ನಾನು ಇಲ್ಲೊಂದು ಹೇಳ್ತೀನಿ, 64 ಕಲೆಗಳಲ್ಲಿ ಯಾರು ಯಾವ್ದಾವುದೋ ಕಲೆ ಮಾಡಿರ್ಬೋದು, ಈ ಗಂಡು ಕಲೆ ಅಂತಂದರೆ ಕೃಷಿ. ಇದು ಧೈರ್ಯವಾದ ಕಲೆ, ಇಲ್ಲಿ ಬೇಕು. ಅದಕ್ಕೋಸ್ಕರ ಇಲ್ಲಿ ಶರೀರ ಮುಖ್ಯ ಅಲ್ಲ, ಇಲ್ಲಿ ಮಾನಸಿಕ ಸ್ಥಿತಿ ಮತ್ತು ಅದನ್ನು ಕೃಷಿಯನ್ನು ಅನುಭವಿಸುವಂಥ ಖುಷಿ ಇದೆಯಲ್ಲ, ಅದು ಕೃಷಿ. ನೀವು ಹೇಳಿದ್ರೆ ಆಗಲೇ ಕೃಷಿಯಿಂದ ಯಾವಾಗಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಕುಟುಂಬನೇ ಕೃಷಿ ಕುಟುಂಬ ಆಗಿರೋದ್ರಿಂದ ಹುಟ್ಟಿದಿಂದನೇ ನಾವು ಅದರ ಒಂದು ಅನುಭವಗಳನ್ನು ಪಡಿತಾ ಬರ್ತೀವಿ. ನಿಮ್ಮ ಅನುಭವಗಳನ್ನು ಹೇಳಿ ಸರ್, ಮೊದಲಿಂದ ನೀವು ಕೃಷಿ ಮಾಡೋದಕ್ಕೂ ಈಗೆಲ್ಲ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ನಿಮ್ಮ ಅನುಭವಗಳನ್ನು ನಮ್ಮ ರೈತರಿಗೊಂದಿಗೆ ಹೇಳಿ ಸರ್. ನಾನು ಆ ಸಂದರ್ಭದಲ್ಲಿ ರಾಸಾಯನಿಕ ಕೃಷಿಯನ್ನು ನಮ್ಮ ತಂದೆಯವರು ಮಾಡ್ತಿದ್ರು, ಅವರು ಹಿಂದ್ಗಡೆ ಸಾವಯವ ಕೃಷಿ ಮಾಡಿರಬಹುದು. ಅದೇ ಸಂದರ್ಭದಲ್ಲಿ ನಾನು ವ್ಯವಸಾಯಕ್ಕೆ ಹೋಗಿದ್ದು, ನಮಗೆ ರಾಸಾಯನಿಕ ಕೃಷಿಗೆ ಬಂದನು, ಅದನ್ನೇ ಅದರಲ್ಲೇ ತೊಡಿಕೊಂಡರು. ಆನಂತರ ಒಂದು ದಿವಸ ಸ್ವಾಭಾವಿಕವಾಗಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ನನಗೆ ಪೂರ್ಣಚಂದ್ರ ತೇಜಸ್ವಿಯರ ಒಂದು ಹುಲ್ಲಿನ ಕ್ರಾಂತಿ ಪತ್ರಿಕೆಯಲ್ಲಿ ಬಂದಿತ್ತು. ಅದನ್ನು ಓದಿದ ಮೇಲೆ ನನ್ನ ಕೃಷಿಯ ಬದುಕನ್ನೇ ಬದಲು ಮಾಡಿಕೊಂಡೆ ನಾನು. ಆನಂತರ ನನಗೆ ಸಿಕ್ಕಿದ್ದು ಪ್ರದೀಪ್ ತಾಪಸ್ನಂಥ ಪ್ರತಿಭಾವಂತ ಸಾವಯವ ಕೃಷಿ ತಜ್ಞರು. ಅವರ ಮಾರ್ಗದರ್ಶನದಲ್ಲಿ ಕೃಷಿಯನ್ನು ಬಹಳಷ್ಟು ಖುಷಿಯಾಗಿ ಕೃಷಿಯನ್ನು ಮಾಡಲು ಕಲಿಸಿಕೊಟ್ರು. ಹಾಗೆ ನನ್ನ ಅನುಭವದಲ್ಲಿ ಯಾವುದಕ್ಕೆ ನಾನು ಅನ್ನಿಸ್ರೇ ದುಡ್ಡು ವೇಸ್ಟ್ ಮಾಡ್ತಾ ಇದ್ವಿ, ಗೊಬ್ಬರ ಮತ್ತು ಔಷಧಿ, ಆಮೇಲೆ ಲೇಬರ್ ದಿಕ್ಕಾಬಟ್ಟೆ ಅವಲಂಬಿಸ್ತಾ ಇದ್ವಿ, ಅವನ್ನೆಲ್ಲ ತಪ್ಪಿಸ್ಬೋದು ಅಂದರೆ ಸಾವಯವ ಕೃಷಿಯಲ್ಲಿ ಸಾಧ್ಯ ಅಂಥೇಳಿ ಕಂಡುಕೊಂಡಿದ್ದೀನಿ. ನಿರಂತರವಾಗಿ ಸಂಶೋಧನೆ ಮಾಡ್ಕೊಂತಲೇ ಬಂದೆ. ನನ್ನದೇ ಆದ ಇದ್ರ ಮೇಲೆ ಸಂಶೋಧನೆ ಅಂತಲೇ ಹೇಳೋದು ನಾನು. ನಾನು ಎಫರ್ಟ್ ಹಾಕಿರೋದ್ರಿಂದ ನನ್ನ ಸಂಶೋಧನೆ ಅದು. ಅದನ್ನು ನಾನು ಮಾಡ್ಕೊಳ್ತಾ ಬಂದೆ. ಈ ಸರಿ ಭತ್ತದಲ್ಲಿ ನಾನು ಕಳೆನೂ ಸಹ ಇಲ್ಲದಾಗಿ ಭತ್ತ ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಭಾಳ ಹಿಂದೆ ಸಾಕಷ್ಟು ಸರಿ ಕೈ ಸುಟ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಈ ಸರಿ ಯಶಸ್ವಿಯಾಗಿದ್ದೀನಿ. ಅದನ್ನು ಬೇರೆ ರೈತರು ಅವಲಂಬನೆ ಮಾಡಿಕೊಳ್ಳೋದು ಉತ್ತಮ ಅಂತ ಹೇಳಿ ನನಗಂತಕೊಂಡಿದ್ದಾರೆ. ಯಾರ್ಯಾರಿಗೂ ಅವ್ರಿಗೆ ಧೈರ್ಯ ಬೇಕು ಕೃಷಿ ಮಾಡೋಣ. ಧೈರ್ಯಸ್ನೇ ಕೃಷಿ ಮಾಡೋಣೇ ಹೊರತು ಧೈರ್ಯ ಇಲ್ದಾರೆ ಯಾರು ಕೃಷಿ ಮಾಡಲ್ಲ. ಆ ಕಾರಣಕ್ಕೆ ಇಲ್ಲಿ ಧೈರ್ಯ ಬೇಕು, ಒಂದು ಸ್ವಲ್ಪ ನಾರ ಮಾಡಿ ನೀವು ಬದಲಾವಣೆ ಕಾಣಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ. ಸರ್, ಕಳೆ ಇಲ್ಲದೆ ನಾವು ಭತ್ತ ಬೆಳಿತೀವಿ ಅಂತ ಹೇಳಿದ್ರೆ ಯಾವ ರೀತಿ ಬೆಳಿತಿದ್ರಿ ಸರ್? ಏನೇನು ಒಂದು ನೀವು ಕೃಷಿಯಲ್ಲಿ ಯಾವ್ಯಾವ ಒಂದು ಚಟುವಟಿಕೆ ಅಂದ್ರೆ ಮುಂಜಾಗ್ರತೆಗೆ ಏನೇನು ಒಂದು ಕ್ರಮಗಳನ್ನು ತಗೊಂಡಿರಿ? ಯಾಕಂದ್ರೆ ಸಡನ್ ಆಗಿ ಅದು ಆಗೋದಿಲ್ಲ, ಬಹಳಷ್ಟು ನಿರಂತರವಾಗಿ ಅದನ್ನ ನಾವು ಪಾಲಿಸ್ಕೊಂಡು ಬರ್ತಾ ಇದ್ರೆ ಒಂದು ಹಂತಕ್ಕೆ ನಾವು ಅದನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಏನೇನು ಒಂದು ಕ್ರಮಗಳನ್ನು ತಗೊಂಡು ಇದು ಈಗ ಈ ಸಾಧನೆ ಮಾಡಿದ್ರಿ ಸರ್? ನಾನು ಬಹಳಷ್ಟು ಪ್ರಯೋಗಗಳು ಮಾಡಿದ್ದೀನಿ. ಸಾಕಷ್ಟು ಸರಿ ಪ್ರಯೋಗಗಳು ಮಾಡಿದವು ಯಾವ ಸೋಲು ಅಂತ ನಾನು ಒಪ್ಪಿಕೊಳ್ಳಲ್ಲ, ಯಾಕಂದ್ರೆ ನನಗೆ ಪಾಠ ಕಲಿಸಿದ್ರು ಅಂತಲೇ ತಿಳ್ಕೊಂಡಿರ್ತೀನಿ. ನನಗೆ ಇಲ್ಲಿ ಏನು ಮಾಡಿದೆ ಅಂದರೆ ಈಗ ಕಳೆಯಲ್ದಂಗೆ ಭತ್ತ ಬೆಳಿಬಹುದು ನೀರಾವರಿಯಲ್ಲಿ ಅಂತ ತೋರಿಸ್ಕೊಟ್ಟಿದ್ದು ಹೇಗೆ ಅಂದರೆ, ಮೊದಲೇ ಕೆಸರು ಗದ್ದೆ ಮಾಡ್ತೀವಲ್ಲ, ಗದ್ದೆನ ಮೊದಲು ಒಂದು 15-20 ದಿವಸ ಮುಂಚೆನೇ ಕೆಸರು ಮಾಡಿಕೊಂಡೆ. ಆನಂತರ ನೀರು ತೆಗೆಯೋದು, ಮತ್ತಲ್ಲಿ ಬಂದಂಥ ಕಳಿಗಳನ್ನ ಮತ್ತೆ ಅದಕ್ಕೆ ನೀರು ಕೊಡೋದು, ದಪ್ಪನಾಗೆ ಒಂದು 4 ಇಂಚು ಎತ್ತರ ನೀರು ನಿಲ್ಲಿಸೋದು, ಆ ಕಳೆ ಸತ್ತೋಗ್ತದೆ ಅವಾಗ ಮತ್ತೆ ತೆಗೆಯೋದು ನೀರನ್ನು, ಅಂದರೆ ತನ್ನಟ್ಟಿ ತಾನೇ ಆವೇ ಹೋಗ್ತದೆ, ನಾವು ಹೊರಗೆ ತೆಗೆಯೋದಿಲ್ಲ ನೀರನ್ನು. ಆದರೂ ಒಂದನ್ನು ಮಾತ್ರ ನಾವು ನಿರಂತರವಾಗಿ ಮಾಡ್ತಾ ಇರಬೇಕು. ಈ ಜೀವಾಮೃತ ನಾನು 9 ಕಾನ್ಸೆಪ್ಟ್ ಇಟ್ಕೊಂಡು 9 ವಸ್ತುಗಳನ್ನು ಬಳಸಿ ಮಾಡಿದ್ದೆ ಜೀವಾಮೃತ. ಸುಭಾಷ್ ಪಾಳೇಕರ್ ಕೇವಲ 5 ಸುಲಭ ಸಿಗುವಂತ ಮಾಡಿದರು. ಅದನ್ನು ನಾನು ಹೃದಯಪೂರ್ವಕ ಸ್ವಾಗತಿಸಿಕೊಂಡು ಆ ಜೀವಾಮೃತ ಮತ್ತು ಗೋಕೃಪಾನಂದ ಜಲನೂ ಮಾಡಿದ್ದೀನಿ. ಅವನ್ನು ಪ್ರತಿ 15-20 ದಿವಸಕ್ಕೊಂದು ಸರಿ ಕಾಯಂಬಾಗ ಯಾವ ಯೋಚನೆ ಮಾಡ್ದಂಗೆ ಕುಡ್ಕೊಂತ ಬಂದಿದ್ದೀನಿ. ಮೊದಲಿದ್ದಲು ಆಮೇಲೆ ಬೆಳೆ ಇರಲಿ ಇಲ್ಲದ ಇರಲಿ ಎಲ್ಲ ಸಂದರ್ಭದಲ್ಲೂ ಭೂಮಿಗೆ ಜೀವಾಣುಗಳನ್ನು ಸೇರಿಸ್ಕೊಂತ ಬಂದಿದ್ದೀನಿ. ಅದಕ್ಕೋಸ್ಕರ ನನ್ನ ಜಮೀನು ಫಲವತ್ತತೆ ಇದೆ, ಅದ್ರ ಬಗ್ಗೆ ಇದು ಅನುಮಾನವೂ ಬೇಕಾಗಿಲ್ಲ ನಮಗೆ. ಅದನ್ನು ಒಳ್ಳೆ ಮಾಡ್ಕೊಂತ ಬಂದು ಅದನ್ನು ನಿರಂತರವಾಗಿ 3-4 ಸರಿ ನೀರು ಬತ್ತಂಗೆ ಬತ್ತಂಗೆ ಮಾಡಿಕೊಂಡು ಕಳೆ ಹುಟ್ಟಿದ್ದೆಲ್ಲ ಸಾಯ್ತದಲ್ಲ, ಆನಂತರ ಮಿಷಿನ್ ನಾಟಿ ಮಾಡಿಸಿದೆ. ಅಲ್ಲಿದ್ದ ನಾನು ಯಾವಾಗ ಮಿಷಿನ್ ನಾಟಿ ಮಾಡಿಸಿದೆ ನೀರು ತೆಗಿಬೇಕು, ತೆಗೆದ ತಕ್ಷಣ ಭತ್ತ ತನ್ನಟ್ಟಿ ತಾನೇ ಒಂದು ಸ್ವಲ್ಪ ಎತ್ತರ ಆದ ತಕ್ಷಣ ನೀರು ನಿಲ್ಲಿಸಿದೆ, ಕಳೆ ತನ್ನಟ್ಟಿ ತಾನೇ ಹೋಯ್ತು. ನಾನು ನಿರಂತರವಾಗಿ ಹಿಂದೆಲ್ಲ ಕಳೆ ಸಾಯಿಸ್ಕೊಂತ ಬಂದಿರೋದ್ರೆ ಈ ಸರಿ ಬಂದೇ ಇಲ್ಲ. ಯಾವಾಗ ನನಗೆ ಕಳೆ ಕಾಣಿಸ್ಕೊಂತು ಅನ್ನೋದನ್ನು ಹೇಳ್ತೀನಿ. ಹಾರ್ವೆಸ್ಟಿಗೆ ಬಂದಾಗ ಸಾಕಷ್ಟು ಮಳೆ ಹಿಡ್ಕಂತು, ನನಗೆ ನೀರು ಹೊರಗೆ ತೆಗಿಬಾರ್ದು ಅಂತ ಇತ್ತು, ನನಗೆ ಬೇಕಾಗಿರಲಿಲ್ಲ ಆ ಸಂದರ್ಭದಲ್ಲಿ ಕಳೆ ಏನೂ ಮಾಡಲ್ಲ ಅಂತ ನನ್ನ ಅನುಭವಕ್ಕೂ ಬಂದಿತ್ತು. ಯಾಕೆಂದ್ರೆ ನಾನು ಸಾಕಷ್ಟು ಪ್ರಯೋಗ ಮಾಡ್ಕೊಂತ ಬಂದಿದ್ದೆ. ಪೂರ್ತಿ ಗೊನೆ ಬಾಗಿದ ಮೇಲೆ ನಮಗೆ ಬೇಕಾಗಲ್ಲ, ಯಾವುದು ಕಳೆ ತೆಗೆದ್ರೇನು ತೆಗೆದ್ರೇನು ಗೊನೆ ಹೊಂಟಾದ್ಮೇಲೆ ಗೊನೆ ಬಾಗಿದ ಮೇಲೆ ಮುಗಿದು ಆ ಥರ ಕಳೆ ಈಗ ಕಣ್ಣು ಕಾಣ್ಬೋದು. ಕೊಯ್ದ ಮೇಲೆ ಅದು ನನಗೆ ಯಾವ ತೊಂದರೆನೂ ಕೊಟ್ಟಿಲ್ಲ, ಭಾಳ ಸೊಗಸಾಗಿ ಭತ್ತ ಬಂದಿದೆ. ಒಂದು 3/4 ಎಕರೆ ಮಾಡಿದ್ದೀನಿ ನಾನು ಈ ಪ್ರಯೋಗನ, 3/4 ಎಕರೆಯಲ್ಲಿ 17 ಚೀಲ 80 ಕೆಜಿ ಬಂದಿದೆ, ಭಾಳ ಸೊಗಸಾಗಿ ಬಂದಿದೆ ಅಂತ ನನಗೆ ಹೆಮ್ಮೆ ಇದೆ. ಅದು ಈ ಒಂದು ಪ್ರಯೋಗದಲ್ಲಿ ನೀವು ಯಾವುದೇ ರೀತಿಯ ಒಂದು ರಾಸಾಯನಿಕಗಳನ್ನು ಬಳಸಿಲ್ಲ ಅಂತ ಹೇಳ್ತಿದ್ರೆ? ಹೌದು, ನಾನು ಯಾವತ್ತು ನಾನು ರಾಸಾಯನಿಕವನ್ನು ಈಗಲ್ಲ, ನಾನು ಸುಮಾರು 24-25 ವರ್ಷಗಳಿಂದ ಸಾವಯವ ಕೃಷಿ ಬಂದನು, ಅವತ್ತಿನಿದ್ದಲೂ ಯಾವುದೇ ರಾಸಾಯನಿಕನೂ ಬಳಸಲ್ಲ ಬಳಸಲ್ಲ. ಈಗ ನನ್ನ ತೋಟ ಇದೆ ತೆಂಗಿಂದು, 31 ವರ್ಷಗಳಿಂದ ಉಳುಮೆ ಇಲ್ಲ, ಯಾವುದೇ ಹೊರಗಳಿದ್ದ ಮಣ್ಣು ಇಲ್ಲ, ಯಾವ ತಿಪ್ಪೆ ಗೊಬ್ಬರನೂ ಇಲ್ಲ, ಜೀವಾಮೃತನ ಪಂಪ್ಸೆಟ್ ಮ್ಯಾನ್ಯುಯಲ್ ಇಲ್ಲ, ಎಲ್ಲವೂ ಪಂಪ್ಸೆಟ್ ಮುಖಾಂತರನೇ ತನ್ನಟ್ಟಿ ತಾನೇ ಜೀವಾಮೃತ ತಯಾರು ಮಾಡ್ತೀನಿ, ಗೋಪಾನಂದ ಜಲ ತಯಾರು ಮಾಡ್ತೀನಿ. ಆಮೇಲೆ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಹೆಗ್ಗಣಗಳನ್ನು ನಾಯಿಗಳು ಸತ್ತು ನಾಯಿಗಳನ್ನು ಡ್ರಮ್ಮಿಗೆ ಹಾಕಿ ಅದನ್ನು ಫರ್ಟಿಲೈಸರ್ ಮಾಡಿ ಹೊಲಕ್ಕೆ ಬಿಟ್ಟು ಒಳ್ಳೆ ಬೆಳೆ ತಗೊಂಡಿದ್ದೀನಿ. ನನಗೆ ಬಹಳ ಖುಷಿ ಇದೆ ಈ ವಿಚಾರದಲ್ಲಿ, ಯಾವುದನ್ನು ವೇಸ್ಟ್ ಮಾಡಬಾರ್ದು ಅಂತೇಳಿ. ಹಿಂದೆ ನಾನೊಂದು ಸರಿ ಪೂರ್ಣಚಂದ್ರ ತೇಜಸ್ವಿಯನ್ನು ನಾನು ಮೂಡಿಗೆರೆಗೆ ಕಾಣಕ್ಕೆ ಹೋದಾಗ ನಾನು ಬಸ್ನಲ್ಲಿ ಪ್ರಯಾಣ ಹಾಕಿದ್ರೆ ಬಸ್ ಪ್ಯಾಚಾಗಿ ನಾನು ಸ್ವಲ್ಪ ನಿಧಾನದಾಗ ಹೋದೆ, ಒಂದು 1/2 ಗಂಟೆ ಅದಕ್ಕೆ ಬೈದಾಡಿದ್ರು. ಅವ್ರ ಬೈಗಳುಗಳು ನನಗೆ ಮಾರ್ಗದರ್ಶನ ಕೊಟ್ಟು ಏನೇನು ಹೇಳಿದ್ರು ಅವನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿದ ಅಂತ ನನ್ನ ಮನಸ್ಸನ್ನು ತರಕರ ಅವ್ರು ಹೇಳಿದ್ರು. ನಾನಿಷ್ಟು ಬೈದರೂ ನೀನು ತಾಳ್ಮೆ ಇದ್ದ ಇದೆಯಾ ಅಂದರೆ ಸಾವಯವ ಕೃಷಿ ಮಾಡ್ತೀಯ ಹೋಗು ಅಂತ ಹೇಳಿ ಭಾಳ ಹೆಮ್ಮೆಯದ್ದು ಹೇಳಿ ಇಟ್ಕೊಂಡ್ರು. ನನಗೆ ಅದು ಭಾಳ ನೆನಪಿದೆ ಇವತ್ತು. ಸುಮಾರು ವರ್ಷಗಳ ಒಂದು ಅನುಭವ, ಸುಮಾರು ನಾನು ಶೇಕಡ 30-35-40 ವರ್ಷ ಇರ್ಬೋದು ನಿಮ್ಮ ಕೃಷಿಯ ಅನುಭವ. ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ರೆ, ಮೊದಲು ಸಾಂಪ್ರದಾಯಿಕವಾಗಿ ಮಾಡ್ತಿದ್ರು, ಅದಾದ ನಂತರ ರಾಸಾಯನಿಕಗಳನ್ನು ಯಥೇಚ್ಛವಾಗಿ ಬಳಸ್ಕೊಂಡು ಬಂದರು, ಅದೆಲ್ಲ ತಮಗೆ ತಿಳಿದು ಮತ್ತು ತಾವು ಎಲ್ಲ ಸಾವಯವದಲ್ಲಿ ಸಾಕಷ್ಟು ಅನುಭವವನ್ನು ಪಡ್ಕೊಂಡಿದೆ. ಈಗ ಇತ್ತೀಚಿನ ರೈತರು, ಇತ್ತೀಚಿನ ಒಂದು ಕೃಷಿ ಬಗ್ಗೆ ರೈತರು ಅನ್ನೋದಕ್ಕಿಂತ ನಾವು ಕೃಷಿ ಬಗ್ಗೆ ಹೇಳೋದಾದರೆ, ನಮ್ಮ ರೈತರು ಬಳಸುವಂಥ ರಾಸಾಯನಿಕಗಳು, ಅವರು ಅನುಸರಿಸುವಂಥ ಮಾರ್ಗಗಳು, ಅವರ ಪದ್ಧತಿಗಳು, ಇದ್ರ ಬಗ್ಗೆ ಏನು ಅನ್ನಿಸ್ತದೆ ಸರ್ ತಮಗೆ? ಇದು ನಿಜವಾಗಲೂ ಮೆಚ್ಚಬೇಕಾದಂಥ ನಿಮ್ಮ ಪ್ರಶ್ನೆ. ಇದು ನಮ್ಮಲ್ಲಿ ಏನಾಗಿದೆ ಅಂದರೆ, ಕೃಷಿಯನ್ನು ನಮ್ಮಲ್ಲಿ ಬಹಳ ಅಂತಂದರೆ ನಾವಿಬ್ಬರು ನಮಗಿಬ್ಬರೇ ಮಕ್ಕಳು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅಂದ್ಕೊಂಡು ಒಟ್ಟು ಕುಟುಂಬಗಳೇ ಇಲ್ದಂಗಾಗೋಗ್ಬಿಟ್ಟು, ಕೃಷಿಯ ಜೀವಂತಿಕೆ ಇದ್ದದ್ದು ಒಟ್ಟು ಕುಟುಂಬದಲ್ಲಿ, ಆ ಒಟ್ಟು ಕುಟುಂಬಗಳಿಲ್ಲ. ನಮ್ಮ ಕೃಷಿಯ ಏಳು ಬೀಳುಗಳನ್ನು ಮಾರ್ಗದರ್ಶನ ಕೊಡುವ ಡಿಕ್ಷನರಿ ಅಂತೀವಲ್ಲ ಇವತ್ತು, ನಿಘಂಟು, ಆ ನಿಘಂಟು ನಮ್ಮ ಹಿರಿಯರು ಅವ್ರನ್ನ ಮನೆಗೆ ಇಟ್ಕೊಳಕ್ಕೆ ರೆಡಿ ಇಲ್ಲ, ನಾವು ಅವ್ರನ್ನ ಎಲ್ಲೋ ಒಂದು ಕಟ್ಟೆ ಮೇಲೆ ಇಟ್ಟಿರ್ತೀವಿ. ಇದು ದುರಂತ ಕೃಷಿ ಹಾಳಾಗೋದಕ್ಕೆ. ನಾವು ಒಟ್ಟು ಕುಟುಂಬಗಳು ಬರಲಿ, ಅಲ್ಲಿ ದನ ಕರುಗಳು ಇರ್ತದೆ, ಕುರಿ ಕೋಳಿ ಇರ್ತದೆ, ಇನ್ನೊಂದು ಎಲ್ಲವೂ ಇರ್ತವೆ. ಆಮೇಲೆ ಸತ್ ಕೆಟ್ಟಾಗ ಕಷ್ಟ ಸುಖಗಳಿಗೆ ಒಬ್ಬರಲ್ಲ ಒಬ್ಬರು ಹೋದ್ರೆ ಇರ್ತಾರವೆ, ಇಂಥವನ್ನೆಲ್ಲವನ್ನೂ ನಾವು ಅನುಭವಿಸ್ಬೋದು. ಮಾರ್ಗದರ್ಶನ ಮಾಡೋಕ್ಕೆ ಮಕ್ಕಳಿಗೆ ಹೇಗೆ ಮಾತಾಡಬೇಕು ಕಲಿಬೇಕು ಅನ್ನೋದಕ್ಕೆ ಹಿರಿಯರು ಬಾಯಿ ಕಟ್ಟು ಹೊಡೆದು ತಿದ್ದಕ್ಕೆ ಇರ್ತಾರೆ. ಈ ಒಟ್ಟು ಕುಟುಂಬಗಳಿಗೆ ಬೇಕಾಗಿತ್ತು, ಯಾವೂ ಸಿಗ್ತಾ ಇಲ್ಲ ನಮ್ಮಲ್ಲಿ. ಆ ಒಟ್ಟು ಕುಟುಂಬಗಳು ಬೇಕು, ಒಟ್ಟು ಕುಟುಂಬದಿಂದ ಹೋದಾಗ ಕೃಷಿ ಜೀವಂತವಾಗಿರೋಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ನಾವು ಈ ಕೃಷಿಯನ್ನು ಹೇಗೆ ಅಂತಂತಂದರೆ, ಇದನ್ನು ನಮ್ಮ ಜೀವನ ಒಂದು ಶೈಲಿನೇ ಇದು, ನಾವು ಅದನ್ನು ಬಿಟ್ಟಿರೋಕ್ಕಾಗಲ್ಲ. ಅಂದ್ರೆ ಬೆಳಗ್ಗೆ ಸಾಧ್ಯವಾದಷ್ಟು ಇವತ್ತು ಮುಂಚೆ ಇದ್ದೇಳ್ರಿ, ಒಂದು ಸ್ವಲ್ಪ ಕೃಷಿ ಬಗ್ಗೆ ಕಾಳಜಿ ಇದ್ದಾಗ ತನ್ನಟ್ಟಿ ತಾನೇ ಎಲ್ಲವೂ ಬರ್ತವೆ. ಹೊಲದ ಬೆಳೆ ಇತ್ತು ಇಲ್ಲದೇ ಇರಲಿ, ಹೊಲಕ್ಕೆ ಹೋಗಿ ಬರೋದು ಕಲ್ತ್ಕೊಳ್ರಿ. ಹೊಲನ ನಾವು ಪ್ರೀತಿಸುವಷ್ಟು ಅದು ನಮ್ಮನ್ನು ಪ್ರೀತಿಸ್ತದೆ, ಇದು ಗೊತ್ತಿರಬೇಕು. ಆಮೇಲೆ ಇತ್ತಿತ್ತಲಾಗ ಹುಡುಗರು ಕೃಷಿ ಮಾಡ್ತೀವಿ ಅಂತ ಅಂತಾರೆ, ಬರೀ ನೀವು ವಾಟ್ಸಪ್ನಗಳಲ್ಲಿ ಪೇಪರ್ಗಳಲ್ಲಿ ಓದಿ ಕೃಷಿ ಮಾಡೋಕ್ಕೆ ಹೋದರೆ, ಟಿ ವಿಯಾಗ ನೋಡಿ ಕೃಷಿ ಮಾಡೋಕ್ಕೆ ಹೋದರೆ ಖಂಡಿತ ಆಗೋಲ್ಲ. ಅದೊಂದು ತಪಸ್ಸು, ಅದನ್ನು ಹಿರಿಯರನ್ನ ಗೌರವಿಸ್ಕೊಂಡು ಅವ್ರ ಮಾರ್ಗದರ್ಶನ ತಗೊಂಡು, ಜೊತೆಗೆ ನೀವು ಸಹ ಅದ್ರ ಬಗ್ಗೆ ಆಳವಾಗಿ ಯೋಚನೆ ಮಾಡಿ ಕೃಷಿಯನ್ನು ಮಾಡಬೇಕು ಹೊರತು ಕೇವಲ ಅವ್ರು ಹೇಳಿದ್ರು ಆ ಕಂಪ್ನಿದ್ ಕೊಟ್ಟರು ಈ ಕಂಪ್ನಿದ್ ಕೊಟ್ಟರು ಅದು ಒಳ್ಳೆ ಆರ್ಗಾನಿಕ್ ಫರ್ಟಿಲೈಸರ್ ಅವ್ರು ಯಾರು, ಯಾವುದೇ ಗೊಬ್ಬರವನ್ನು ನೀವು ತಯಾರು ಮಾಡಿಕೊಳ್ಳ್ರಿ ಹೊರತು ಯಾವುದನ್ನು ಕೊಳ್ಳಬೇಡ್ರಿ ಅಂತ ಹೇಳಿ ನನ್ನ ಆಶೆ. ಯಾಕಂದ್ರೆ ಇವತ್ತು ನಮ್ಮ ರೈತರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ. ಒಂದು ಕಡೆಯಿಂದ ಪ್ರಕೃತಿಯಿಂದ ಕೆಲವೊಂದು ಸಂದರ್ಭದಲ್ಲಿ ಮಳೆ ಬರಲಾರ್ದಂಗೆ ಫಲ ಬರೋದಿಲ್ಲ, ಕೆಲವೊಂದು ಸಂದರ್ಭದಲ್ಲಿ ಯಥೇಚ್ಛವಾಗಿ ಮಳೆ ಬಂದು ಫಲ ನಾಶ ಆಗುತ್ತೆ. ಅದು ಎರಡೂ ಸರಿ ಇದ್ರೆ ನಾವು ಯಥೇಚ್ಛವಾಗಿ ಕಳೆನಾಶಕಗಳನ್ನು ಬರೆದು ಅದರಿಂದ ಬೇರೆ ಬೇರೆ ರೋಗ ಕೀಟಗಳ ಬಾಧೆಗಳಾಗಿ ನಮ್ಮದು ಬೆಳೆ ನಾಶ ಆಗ್ತವೆ. ಇಂಥ ಸಂದರ್ಭದಲ್ಲಿ ನಮ್ಮ ರೈತರು ತಾವು ಹೇಳ್ದಂಗೆ ತಾವೇ ಸ್ವತಃ ತಯಾರು ಮಾಡಿಕೊಂಡು ತಮ್ಮ ಒಂದು ಕೃಷಿಯಲ್ಲಿ ಏನು ಬೇಕೋ ಅದನ್ನು, ಅಂದರೆ ಔಷಧಿ ಇರ್ಬೋದು ಗೊಬ್ಬರ ಇರ್ಬೋದು, ಸಾಕಷ್ಟು ಅವಕಾಶಗಳಿರ್ತವೆ. ತಮ್ಮ ಹೊಲದಲ್ಲೇ ಬೇಕಾದಷ್ಟು ಎರೆಹುಳು ಗೊಬ್ಬರ ಮಾಡ್ಕೋಬೋದು, ಇಲ್ಲಾಂದರೆ ದನಗಳನ್ನೇನಿದ್ರೆ ಕೊಟ್ಟಿಗೆ ಗೊಬ್ಬರ ಇದು ಮಾಡ್ಬೋದು. ಈ ಥರ ಮಾಡಿಕೊಂಡು ನಮ್ಮ ಕೃಷಿಗೆ ಬಳಸ್ಕೊಂಡ್ರೆ ಸಾಕಷ್ಟು ಒಂದು ಖರ್ಚುನೂ ಕಡಿಮೆ ಆಗುತ್ತೆ, ಒಳ್ಳೆಯ ಆಹಾರನೂ ನಾವು ಬೇರೆಯವ್ರಿಗೆ ಕೊಟ್ಟಂಗಾಗುತ್ತೆ, ಅದ್ರ ಜೊತೆಗೆ ನಮ್ಮ ಜೀವನನು ಸುಧಾರಿಸ್ತದೆ ಅಂತ ಹೇಳ್ಬೋದು. ಈಗ ಇಷ್ಟು ವರ್ಷದಿಂದ ತಾವು ಇದು ಮಾಡಿದ್ರೆ ನಮ್ಮ ರೈತ ಬಾಂಧವರು ಈ ಕಾರ್ಯಕ್ರಮ ಕೇಳ್ತಿರ್ತಾರೆ, ನೀವೇನು ಹೇಳಿದ್ರಲ್ಲ ಜೀವಾಮೃತ ಬಳಸೋದು ಸಾವಯವ ಇದರಲ್ಲಿ ಮಾಡಲಿಕ್ಕೆ ಏನೆಲ್ಲ ಸಾಧ್ಯತೆಗಳು ಅವರಿಗೆ ಇದೆ ಅಂತ ತಾವು ಹೇಳ್ತೀರ ಸರ್? ಜೀವಾಮೃತ ತಯಾರು ಮಾಡಿಕೊಳ್ಳೋದು ನಿಮಗೆ ಗೊತ್ತಿದೆ, ಈಗ ಕನೇರಿ ಮಠದ ಗೋಕೃಪಾನಂದ ಜಲ ಅಂತ ಹೇಳಿ ಗೊತ್ತಾಗಿದೆ. ಈ ಭಯ ಎಲ್ಲರಿಗೂ ಇದೆ, ಒಂದೇ ಸರಿಗೆ ನಾನು ರಾಸಾಯನಿಕ ಕೃಷಿಯ ಬಿಟ್ಟು ಸಾವಯವ ಕುಡಿಕ ಹೋದಾಗ ಈ ರೋಗ ರುಜಿನಿಗಳು ಕೀಟ ಬಾಧೆಗಳನ್ನು ಇವಾಗ ಯಾಕೆ ಕಂಟ್ರೋಲ್ ಮಾಡಬೇಕು ಇದು ಏನು ಅಂತೇಳಿ ಭಾಳಷ್ಟು ಜನಕ್ಕೆ ಭಯ ಇದೆ. ಆದರೆ ಆ ಭಯದಿಂದ ಹೊರ ಬರಬೇಕು ಅಂತಂತಂದರೆ ಆಗಲೇ ನಾನು ಹೇಳಿದೆ ನಿಮಗೆ, ಮನೆಯವ್ರಿಗೆ ಹಿರಿಯರು ಇರಬೇಕಾಗಿತ್ತು ಆ ಭಯ ಓಡಿಸೋದಕ್ಕೆ. ಆ ಹಿರಿಯರ ತಂತ್ರಜ್ಞಾನಗಳು ನಮಗೆ ಮುಟ್ಟದಂಗೆ ಹೋಗಿದ್ದಾವೆ. ಆದರೂ ಅವನ್ನೆಲ್ಲವನ್ನೂ ನಿಮಗೆ ಕೆಲವೆನ್ನ ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಯಾವುದೇ ರೋಗಗಳಿಗೆ ಕೀಟಗಳಿಗೆ ಔಷಧಿಗಳನ್ನು ತಯಾರು ಮಾಡ್ಕೋಬೇಕು, ಸ್ಪ್ರೇ ಮಾಡಬೇಕು, ಯಾವುದನ್ನು ಮಾರ್ಕೆಟ್ಗೆ ಕೊಳ್ದು ಬರಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಹಸು ಇರಲಿ, ಹಸು ಅಂತ ತಕ್ಷಣ ನೀವು ನನಗೆ ದೇಶಿ ಹಸು ಅಂತ ಹೇಳಾರ ನಾವು, ಈ ಜರ್ಸಿ ಹಸುಗಳನ್ನ ಬಿಳಿ ದ್ರವ ಕೊಡ್ತದೆ ಆರೋಗ್ಯಕರವಾದ ಹಾಲಲ್ಲ ಅಂತ ಹೇಳಾರ ನಾವು. ನಿಮ್ಗೆ ಯಾವುದೇ ರೋಗಕ್ಕೆ ಬರಬೇಕು ಅಂದರೆ ಗೋಮೂತ್ರ ಇದೆ, ನೀವು ಗೋಮೂತ್ರನ 7 ದಿವಸದೊಳಗಾಗಿ 1 ಲೀಟ್ರಿಗೆ 10 ಲೀಟ್ರ್ ನೀರು ತಗೊಂಡು ಬರೀ ಸ್ಪ್ರೇ ಮಾಡಿದ್ರೆ ಸಾಕು, ನೀವು ಅಲ್ಲೇ 50% ಅಂದರೆ ಅರ್ಧ ಭಾಗವನ್ನು ರೋಗವನ್ನು ಕಂಟ್ರೋಲ್ ಮಾಡಿದಂಗೆ. ಯಾವ ಸಂದರ್ಭದಲ್ಲಿ ಉದಾಹರಣೆಗೆ ನಿಮ್ಮ ಭತ್ತದಲ್ಲಿ ಹಸುರುಳ ಬೀಳ್ತದೆ ಗೇಣಾಕ್ತಂತ ಹೋಗ್ತದಲ್ಲ ಹುಡುಗ, ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಗೋಮೂತ್ರ ಮಾಡ್ಕೊಂಡು ನೀರು ಕಲಿಸ್ಕೊಂಡು ಬಿಡಿರಿ, ಆ ಕೀಟನೇ ಇರಲ್ಲ, ನಾವು ಸಾಯಿಸಲ್ಲ, ಊಟ ತಿನ್ನದ್ ಬಿಡಿಸ್ತೀವಿ ಅಷ್ಟೇ, ನಾವು ಯಾವನು ಸಾಯಿಸಲ್ಲ. ಆಮೇಲೆ ಬಿಳಿ ಕೆಂಪುಚಿಟ್ಟಿಗೆ ಬರೋ ಬಂದ್ರೆ ಬರೀ ಗೋಮೂತ್ರದಲ್ಲಿ ಹೋಗ್ತದೆ, ಇಷ್ಟು ಮಾಡ್ರಿ. ಆಮೇಲೆ ನಿಮ್ಗೆ ಅತಿ ಯಾರು ಅಕಸ್ಮಾತ್ ರಾಸಾಯನಿಕ ಗೊಬ್ಬರವನ್ನು ತಡ್ಕೊಳ್ಳಾರ್ದು ಕೊಟ್ಟಿರ್ತೀರಲ್ಲ ಅಲ್ಲಿ ಎಲ್ಲಿ ಬಹಳ ಕಪ್ಪು ಹಸುರು ಇರ್ತದಲ್ಲ ಅಲ್ಲೇ ರೋಗ ಬೀಳೋದು. ಅದಕ್ಕೆ ಏನು ಮಾಡಬೇಕು ಅಂದರೆ ಬಿಲ್ಪತ್ರೆನೋ ಅಥವಾ ತುಳಸಿದೋ ಎಲೆಯನ್ನು ನೀರಾಗಿ ಹಾಕಿ ಸ್ಪ್ರೇ ಕೊಟ್ಟರೆ ಆರಾಮಾಗಿ ಯಾವ ರೋಗನೂ ಕಂಟ್ರೋಲ್ ಮಾಡಿದಂಗೆ ತನ್ನಟ್ಟಿ ತನ್ನ ಬ್ಲಾಸ್ಟನ್ನು ಕಂಟ್ರೋಲ್ ಮಾಡೋದು ಬರ್ತದೆ. ಇವೆಲ್ಲವನ್ನೂ ತಯಾರು ಮಾಡಿಕೊಳ್ಬೇಕು ಅಂತಂತಂದರೆ ಸ್ವಲ್ಪ ತಾಳ್ಮೆ ಇರಬೇಕು. ನನಗೆ ಇದು ನವೀನ ಸಂಗತಿ, ತಮ್ಮ ಹೊಲದಾಗ ಯಾವ ಥರದ ಭತ್ತದ ನಾಟಿ ಮಾಡಿದ್ದೀವಿ ಅಂತೇಳಿ ಮನೆ ಹೆಂಡತಿಗೆ ಗೊತ್ತಿರಲ್ಲ, ಬರೀ ಗಂಡು ಮಕ್ಕಳಿಗೆ ಅಷ್ಟೇ ಗೊತ್ತಿರ್ತದೆ, ಹೆಂಡತಿಗೆ ಗೊತ್ತಿರಲ್ಲ. ಆ ಅಮ್ಮನೂ ಆ ಕೃಷಿಯಲ್ಲಿ ತೊಡಿಕೊಂಡ ಮಾತ್ರ ನಾನು ಏನು ನಾಟಿ ಹಚ್ಚಿದ್ದೀನಿ ಈ ಯಾವುದು ರೋಗ ಬಿದ್ದದೆ, ಗಂಡನ ಜೊತೆಗೆ ಆಯಮ್ಮನು ಹೋಗಿ ಹೊಲ ನೋಡ್ಕೊಂಡು ಇದಕ್ಕೇನು ರೋಗ ಬೀಳ್ತತೆ ಇದು ಯಾಕೆ ಹಿಂಗೆ ಐತಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೇ ನೀವು ಔಷಧಿ ತಯಾರು ಮಾಡಿ ಹೆಣ್ಮಕ್ಳು ತಯಾರು ಮಾಡಿಕೊಡ್ರಿ, ಅದೇನು ಕಷ್ಟವಾದ ಕೆಲಸ ಅಲ್ಲ, ಇದನ್ನು ಹೊಲದಾಗ ಗಂಡು ಮಕ್ಕಳು ಸ್ಪ್ರೇ ಮಾಡ್ತಾರೆ ಭಾಳ ಸುಗವಾಗಿರ್ತದ್ರಿ, ಎಲ್ಲ ಔಷಧಿಗಳನ್ನು ತಯಾರು ಮಾಡ್ಕೋಬೇಕು. ನಾನು ಸುಮಾರು 38 ಥರದ ಔಷಧಿಗಳನ್ನು ತಯಾರು ಮಾಡಿದ್ದೀನಿ, ಅವನ್ನ ಯಾವನ್ನೂ ಸೇಲ್ ಮಾಡಲ್ಲ. ನನಗೊಂದು ಫೋನ್ ಮಾಡಿರಿ ಯಾವ್ಯಾವ ರೋಗ ಇದೆ ಅಂಥೇಳಿ, ಅವೆಲ್ಲವಕ್ಕೂ ನಿಮಗೆ ನಾನು ಆ ಕ್ಷಣದಲ್ಲೇ ಹೇಳ್ತೀನಿ, ನಾನು ಇಲ್ಲದೆ ಇದ್ದರೆ ನನ್ನ ಹೆಂಡತಿ ಹೇಳ್ತಾರೆ, ಯಾಕೆಂದ್ರೆ ನಾವಿಬ್ಬರು ಅದರಲ್ಲೇ ತೊಡಿಕೊಂಡಿರೋರು. ತಮ್ಮ ಅಭಿಪ್ರಾಯದ ಪ್ರಕಾರ ನಾವು ಪ್ರಕೃತಿ ಜೊತೆಗೇನೆ ಕೃಷಿ ಮಾಡ್ಬೇಕಂತೇಳಿ? ಹೌದು ಸರ್, 100%. ಪ್ರಕೃತಿಯ ಜೊತೆಗೆ ಹೊಂದಾಣಿಕೆ ಕೃಷಿ ಇರಬೇಕು. ಪ್ರಕೃತಿಯಲ್ಲಿ ಅಂತ ಅದ್ಭುತವಾದ ಶಕ್ತಿ ಇದೆ, ಅದನ್ನು ಬಳಸ್ಕೋಬೇಕು ಹೊರತು ನಾವು ಪ್ರಕೃತಿ ವಿರುದ್ಧವಾಗಿ ಹೋಗೋದು ಬೇಡ ಅಂತೇಳಿ. ತಮ್ಮ ಸುದೀರ್ಘ ಕೃಷಿಯ ಅನುಭವಗಳು, ತಮ್ಮ ಜೀವನದ ಅನುಭವಗಳು ಮತ್ತು ಜೀವನದ ಮೌಲ್ಯಗಳ ಬಗ್ಗೆ ನಮ್ಮ ರೈತರೊಂದಿಗೆ ಸಾಕಷ್ಟು ಮಾಹಿತಿಯನ್ನು ತಾವು ಇದುವರೆಗೂ ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಸಾವಯವದಲ್ಲಿ ಭತ್ತದ ಕೃಷಿ ಈ ಕುರಿತು ದಾವಣಗೆರೆ ಜಿಲ್ಲೆಯ ಕಂದಗಲ್ಲು ಗ್ರಾಮದ ಪ್ರಗತಿಪರ ಕೃಷಿಕ ಕೆಜಿ ಈಶ್ವರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿಸಿದ್ದಣ್ಣ. ಈಗ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿನ ಧಾರಣೆ: ಸಜ್ಜೆ ಪ್ರತಿ ಕ್ವಿಂಟಾಲಿಗೆ 1826 ರೂಪಾಯಿಗಳು, ಕಡಲೆಕಾಯಿ 4493 4579, ಅಲಸಂದೆ 5010 ರೂಪಾಯಿಗಳು, ನೆಲಗಡಲೆ 3069 6639, ಹುರುಳಿಕಾಳು 3286 3335 ರೂಪಾಯಿಗಳು, ಜೋಳ 1536 1789, ರಾಗಿ 950 2200 ರೂಪಾಯಿಗಳು, ಸೂರ್ಯಕಾಂತಿ